ತವ ಕಥಾಮೃತಂ ತಾತ ಜೀವನಂ ಕವಿ ಬೇರೇಡಿತಂ ಕಲ್ಮಶಾಪಹಂ ಶ್ರವಣ ಮಂಗಲಂ ಶ್ರೀಮದಾತತಂ ಕೃಷ್ಣ ಭುವಿ ಗೃಣಂತಿ ತೇ ಭೂರಿದಾಜನಾ. ಶ್ರೀರಾಮಕೃಷ್ಣರು ಭಕ್ತರಿಗೆ ಹೇಳ್ತಾ ಇದ್ದಾರೆ, ಇಷ್ಟೇ ದೇಶ ಭಗವಂತರನ್ನ ಪ್ರೇಮಿಸೋದು, ಭಕ್ತರ ತರವಾದ ಮಾಡೋದು. ಮತ್ತೆ ಪುನಃ ಹೇಳ್ತಾ ಇದ್ದಾರೆ, ಕೃಷ್ಣ ಮಥುರೆಗೆ ಹೊರಟು ಹೋದಾಗ ಯಶೋಧೆ ಶ್ರೀಮತಿಯನ್ನ ನೋಡೋದಕ್ಕೆ ಬಂದು, ಶ್ರೀಮತಿ ಅಂದ್ರೆ ರಾಧೆ, ಆಗ ಆಕೆ ಧ್ಯಾನದಲ್ಲಿದ್ದು ಅಂತರ ರಾಧೆ ಯಶೋಧೆಗೆ ಹೇಳಿದ್ರು, ಆದ್ಯಾಶಕ್ತಿ ನಾನು, ನಿನಗೆ ಏನು ಬೇಕಾದರೂ ಕೇಳು. ಯಶೋಧೆ ಹೇಳಿದ್ರು, ಇನ್ನು ಬೇರೆ ಯಾವ ವರವನ್ನು ತಾನೇ ಕೇಳಿ, ಹಾಗಾದ್ರೆ ಆಶೀರ್ವಾದ ಮಾಡಿ, ನಾನು ಕಾಯ ವಾಚ ಮನಸ ಭಗವಂತನ ಸೇವೆ ಮಾಡುವ ಹಾಗೆ ಈ ಕಣ್ಣುಗಳಿಂದ ಆತನ ಭಕ್ತರನ್ನು ನೋಡುವ ಹಾಗೆ ಈ ಮನಸ್ಸರಿಂದ ಆತನ ಚಿಂತನೆ ಮಾಡುವ ಹಾಗೆ ಈ ನಾಲಿಗೆಯಿಂದ ಆತನ ನಾಮಕೀರ್ತನೆ ಮಾಡುವ ಹಾಗೆ ಆಶೀರ್ವಾದ. ಶ್ರೀರಾಮಕೃಷ್ಣರು ಬೇರೆ ಬೇರೆ ರೀತಿಯಿಂದ ತಾವು ಈ ಭಕ್ತರ ಮನದಲ್ಲಿ ಯಾವ ಮಾತನ್ನ ಪರಿಪತ್ತಬೇಕೆಂದು ಇಚ್ಛಿಸಿದ್ದಾರೋ ಅದನ್ನ ಆಚಾರವನ್ನ ಮಾಡ್ತಾ ಇದ್ದಾರೆ. ಬಗೆ ಬಗೆಯಾಗಿ ಮೊದಲನೇದಾಗಿ ಹೇಳಿದ್ರು, ಇಷ್ಟೇ ದೇಶ ಭಗವಂತರನ್ನ ಪ್ರೀತಿಸು, ಭಕ್ತರ ತರವಾದ ಮಾಡು. ಭಗವಂತನನ್ನು ಪ್ರೀತಿಸಬಹುದು, ಪ್ರೀತಿಸಬೇಕು ಅನ್ನುವ ಮಾತನ್ನ ನಾವು ಶ್ರೀರಾಮಕೃಷ್ಣರಿಗಿಂತ ಮೊದಲು ಯಾರಿಂದ ಕಲಿತಿದ್ದೇವೆ ನಮಗೆ ಗೊತ್ತೇ ಇರಲಿಲ್ಲ. ನನಗಂತೂ ಗೊತ್ತಿಲ್ಲ, ನಿಮ್ಗೆ ಯಾರು ಗೊತ್ತಿದ್ರು ಇರ್ಬೋದು. ಶ್ರೀರಾಮಕೃಷ್ಣರ ಸಂಪರ್ಕಕ್ಕೆ ಬಂದ ಮೇಲೆ ಮಾತ್ರ, ಶ್ರೀರಾಮಕೃಷ್ಣರ ಸಂದೇಶಗಳ ಸಂಪರ್ಕಕ್ಕೆ ಬಂದ ಮೇಲೆ ಮಾತ್ರವೇ ನಾವೆಲ್ಲ ಈ ಅದ್ಭುತವಾದಂತಹ ಒಂದು ಮಾತನ್ನ ಕಲ್ತ್ಕೊಳ್ತಾ ಇದ್ದೇವೆ. ಭಗವಂತನನ್ನ ಪ್ರೀತಿಸಬೇಕು ಅಂತ, ಕೇವಲ ಗೌರವಿಸುವುದಲ್ಲ, ಕೇವಲ ನಮಿಸುವುದಲ್ಲ, ಕೇವಲ ಭಕ್ತಿಭಾವದಿಂದ ದೂರ ಇಡುವುದು ಅಲ್ಲ, ಪ್ರೀತಿಸೋದು ಅಂದ್ರೆ ಅವನನ್ನ ನಮ್ಮ ಎದೆ ಒಳಕ್ಕೆ ಕರ್ಕೋದು. ಅತ್ಯಂತ ಪ್ರೀತಿ ಪಾತ್ರರಾದವನ್ನ ನಾವೇನ್ ಮಾಡ್ತೇವೆ, ಪಕ್ಕದಲ್ಲೇ ಕಳಿಸ್ಕೊಳ್ತೇವೆ. ಮಗು ಅತ್ಯಂತ ಪ್ರೀತಿ ಪಾತ್ರವಾದ್ರಿಂದ ನಾವು ಅವಳ ಆ ಮಗುವನ್ನ ಅಪ್ಪಿಕೊಂಡು ಬಿಡ್ತೇವೆ. ಹಾಗೆ ಭಗವಂತನನ್ನ ಅಪ್ಪಿಕೊಳ್ಳುವಷ್ಟು ಮಟ್ಟಿಗೆ, ನಮ್ಮ ಹೃದಯದೊಳಕ್ಕೆ ಅವನ್ನ ತೆಗೆದುಕೊಳ್ಳುವಷ್ಟು ಮಟ್ಟಿಗೆ ಹಾಗಾಗುತ್ತೆ. ಪ್ರೀತಿಸಿದಾಗ ಭಕ್ತರ ತರವಾದ ಮಾಡು, ಇನ್ನೊಂದು ಮಾತನ್ನು ಹೇಳಿದ್ರು, ಸದಾ ಭಕ್ತರ ತರವಾದಲ್ಲಿರಬೇಕು. ಯಾರು ಭಗವಂತನ ಕುರಿತಾಗಿ ಮಾತ್ರವೇ ಮಾತನಾಡ್ತಾರೋ ಅವರು ಮಾತ್ರವೇ ಭಕ್ತರು. ಭಗವಂತನ ಕುರಿತಾಗಿ ಮಾತ್ರವೇ ಮಾತಾಡಬೇಕಾದ್ರೆ ಭಗವಂತನ ನಾವು ಒಪ್ಪಿಕೊಂಡಿರಬೇಕಾಗುತ್ತೆ. ಶ್ರೀರಾಮಕೃಷ್ಣರ ಜೀವನ ಅಪೂರ್ವದಂತಹ ಜೀವನ, ನಾಲ್ಕು ಸಂಪುಟಗಳಲ್ಲಿ ಅದು ಹೆಚ್ಚಾಗಿ ಬಂದಿದೆ. ಅದನ್ನು ಎಷ್ಟರ ಮಟ್ಟಿಗೆ ಅಧ್ಯಯನ ಮಾಡಬೇಕು ಅಂದ್ರೆ, ಅದನ್ನು ಅಧ್ಯಯನ ಮಾಡಿದವರು ಪರಸ್ಪರ ಸಂಧಿಸಿದಾಗ ಒಂದೆರಡು ನಿಮಿಷ ನೀವಾಗಿದ್ದೀರಿ ನಾವು ಹೇಗಿದ್ದೀರಿ ಅಂತ ಕಲ್ಕೊಂಡಿರ್ಬೋದು. ಆ ಎರಡು ನಿಮಿಷ ಆಗುತ್ತೆ ರಾಮಕೃಷ್ಣ ಮಾತುಗಳು ಬರಬೇಕು, ಅವರ ಗಗನಾವಳಿಗಳು ಬರಬೇಕು, ಅವರೇನೇ ಹೇಳಿದ್ದಾನೆ ಎನ್ನುವ ಮಾತಿನ ಚಿಂತನೆ ಬರಬೇಕಲ್ಲಿ. ಪ್ರಾಪಂಚಿಕರಿಗೂ ಭಕ್ತರಿಗೂ ವ್ಯತ್ಯಾಸ ಅಂತಂದ್ರೆ, ಪ್ರಾಪಂಚಿಕರೊಂದಿಗೆ ಪರಮಾತ್ಮ ಸಂಬಂಧವಾದಂತಹ ಮಾತುಗಳನ್ನು ಪ್ರಾರಂಭಿಸಿ ಅದು ಪ್ರಾಪಂಚಿಕತೆಯ ಮಾತಿನಲ್ಲಿ ಮುಕ್ತಾಯಗೊಳ್ಳುತ್ತೆ. ಎಷ್ಟೇ ಉನ್ನತ ಮಟ್ಟದಲ್ಲಿ ಪ್ರಾರಂಭಿಸಿದರೂ ಕೂಡ ಆ ಮಾತುಕತೆಯನ್ನ ಅದು ಮುಕ್ತಾಯ ಆಗೋದು ಪ್ರಾಪಂಚಿಕ ವಿಚಾರದಲ್ಲಿ. ಭಕ್ತರೊಂದಿಗೆ ಪ್ರಾಪಂಚಿಕ ವಿಚಾರವಾಗಿಯೇ ಮಾತನ್ನು ಪ್ರಾರಂಭಿಸಿ ಅದು ಮುಕ್ತಾಯಗೊಳ್ಳಲು ಪಾರಮಾರ್ಥಿಕ ವಿಚಾರದಲ್ಲೇ. ಯಾಕೆ ಅಂತಂದ್ರೆ ಅವರ ಮನದಲ್ಲಿ ತುಂಬಿಕೊಂಡಿರುವಂತಹದ್ದು ಅದು. ಒಂದ್ ಕಡೆ ಒಂದು ಕಾರ್ಯಕ್ರಮ ಆಚರಿಸಿದ್ದಾರೆ ಕೆಲವು ಭಕ್ತರು, ಒಂದು ಆಧ್ಯಾತ್ಮಿಕ ಶಿಬಿರ ಮಧ್ಯಾಹ್ನದ ವೇಳೆಯಲ್ಲಿ. ಅಲ್ಲಿನ ಕಾರ್ಯಕರ್ತರು ಒಂದು ಹೊಸ ವಿನೂತನ ವಿನೋದಮಯ ಕಾರ್ಯಕ್ರಮವನ್ನು ಹಾಕೊಂಡಿದ್ದಾರೆ. ಏನು ಅಂತ ಹೇಳಿದ್ರೆ ತಟ್ಟೆ ಪಟ್ಟೆ ಹಾಸಿಗೆ ಇತ್ಯಾದಿ ಶಬ್ದ ಕೊಟ್ಟು ಇದನ್ನ ಆಧ್ಯಾತ್ಮಿಕ ಕುರಿತಾಗಿ ಮಾತನಾಡ್ತಾ ಆಧ್ಯಾತ್ಮಿಕ ಗೃಹದಲ್ಲಿ ತಟ್ಟೆ ವಿಷಯ ಮತ್ತೆ ವಿಷಯ ಮಾತನಾಡುವುದು ಆಧ್ಯಾತ್ಮಿಕತೆಯಲ್ಲಿ ಬರುತ್ತದೆ. ಆದರೆ ತರಬೇಕು ಅಂತನ್ನುವ ಒಂದು ವಿಶೇಷವಾದ ವಿಷಯ ಬಹಳ ಚೆನ್ನಾಗಿ ಅದು ಮೂಡಿ ಬಂತು ಆ ಕಾರ್ಯಕ್ರಮ ಅಂತ ಕೇಳಿದೆ. ವರ್ತಮಾನ ನೋಡಿ, ಭಕ್ತರ ಸಾಮಾನ ಹೇಗಿರುತ್ತೆ ಯೋಚನೆ ಮಾಡಿ ನೋಡಿ. ಅತ್ಯಂತ ಪ್ರಾಪಂಚಿಕವಾದ ವಸ್ತು ವಿಶೇಷಗಳ ಕುರಿತಾಗಿ ಮಾತನಾಡಿದರೂ ಕೂಡ ಅದು ಆಧ್ಯಾತ್ಮಿಕವಾಗಿ ಮುಂದುವರೆದುಕೊಂಡು ಹೋಗುತ್ತೆ. ಆಧ್ಯಾತ್ಮಿಕತೆಯಲ್ಲಿಯೇ ಅಥವಾ ಪಾರಮಾರ್ಥಿಕ ವಿಷಯದಲ್ಲಿಯೇ ಪರ್ಯವಸಾನ ನೀಡುತ್ತೆ. ಈ ತರಹ ವಾತಾವರಣವನ್ನ ನಾವು ಭಕ್ತ ಸಮಾಜದಲ್ಲಿ ಮಾತ್ರ ಕಾಣ್ತೇವೆ. ಆದ್ರಿಂದ ಈಗ ಆದರ್ಶ ಹೇಳ್ತಾ ಇದ್ದಾರೆ, ಭಕ್ತರ ಸಹವಾಸ ಮಾಡುವುದು ಇಷ್ಟೇ ಬೇಕಾದ. ಮತ್ತೆ ಪುನಃ ಹೇಳ್ತಾ ಇದ್ದಾರಂತೆ, ಕೃಷ್ಣ ಮಸೂರಿಗೆ ಹೊರಟು ಹೋದಾಗ ಯಶೋದೆ ಶ್ರೀಮತಿಯನ್ನ ನೋಡಬೇಕು ಬಂದ್ರು ಮಸೂರಿಗೆ. ಆಗ ಆಕೆ ಧ್ಯಾನದಲ್ಲಿದ್ದರು. ಅನಂತರ ರಾಧೆ ಯಶೋದೆಗೆ ಹೇಳಿದ್ರು, ಆಧ್ಯಾಶಕ್ತಿ ನಾನು ನಿಮ್ಗೆ ಏನ್ ಬೇಕಾದ್ರೂ ವರ ಕೇಳಿಕೊಡ್ತೇನೆ ಅಂತ. ಯಶೋದೆ ಕೇಳಿದ್ರು, ನಿನ್ ಬೇರೆ ಯಾವ ವರವನ್ನು ತಾನೇ ಕೇಳಿ. ಈ ಲೌಕಿಕವಾದ ಯಾವ ವರವನ್ನು ಕೇಳಿದ್ರೂ ಕೂಡ ಆ ವರದೊಂದಿಗೆ ತಾಪತ್ರಯಗಳು ಜೊತೆ ಜೊತೆಯಾಗಿ ಬರ್ತಾ ಇರುತ್ತೆ. ಒಂದು ಕೋಟಿ ರೂಪಾಯಿ ಕೊಡು, ಯಾಕೆಂದ್ರೆ ಒಂದು ಕೋಟಿ ರೂಪಾಯಿ ಈ ಜನರಲ್ಲಿ ಸಂಪಾದನೆ ಮಾಡಲು ಸಾಧ್ಯವೇ ಸಾಮಾನ್ಯವಾಗಿ ಇಲ್ಲ. ಆದರೆ ಒಂದು ಕೋಟಿ ರೂಪಾಯಿ ಕೊಡು, ನಾನು ಇದಕ್ಕೆ ಬೇಕಾದಷ್ಟು ಸುಖ ಅನುಭವಿಸಬೇಕಾಗಿದೆ, ಬೇಕಾದಷ್ಟು ಅನುಭವಿಸಿಗಳನ್ನೆಲ್ಲ ಮಾಡ್ಕೊಳ್ಬೇಕಾಗಿದೆ, ಒಂದು ಕೋಟಿ ರೂಪಾಯಿ ಕೊಡು ಅಂತ ಹೇಳಿದ್ರೆ ಆ ಅಧ್ಯಾಯಕ್ಕೆ ಒಂದು ಕೋಟಿ ರೂಪಾಯಿ ಎಂಥದ್ದು ಅಂತ ಕೊಟ್ಬಿಟ್ಟಾಗ ಆಮೇಲೆ ಪರಿಪಾಕ ಮಾಡಬೇಕು. ಕೋಟಿ ಕಷ್ಟಗಳು ಕೂಡ ಜೊತೆಯೇ ಬಂದ್ಬಿಡುತ್ತವೆ. ಆ ಬಂದವರು ಈ ಬಳಗದವರು ಬಂದು ಕಾ ನನ್ ಕೊಡು ಅಕ್ಕ, ನನ್ ಕೊಡು ಅಕ್ಕ ಅಂತ ಎಷ್ಟೊಂದು ಇದೆ. ನಮ್ಗೆ ಒಂದಿಷ್ಟು ಕೊಡಬಾರ್ದೆ ಹಂಚಿನ ಕೊಡಿದಾಗ ಹಂಚದೇ ಕೆಲಸ ಇರಲಿ. ಅಲ್ಲ, ಕೋಟಿ ಧನದೊಂದಿಗೆ ಕೋಟಿ ತಾಪತ್ರೆಯೂ ಕೂಡ ಇರುತ್ತೆ. ಇದನ್ನೆಲ್ಲ ಬಂದಂತಹ ಆ ಯಶೋದೆ ಹೇಳಿದಂತೆ ಏನ್ ತಾನೇ ಹೊರಕ್ಕೆ ಬಟ್ಟೆಗೆ ಬಟ್ಟೆಗೆ ಸಾಕಷ್ಟು ಇರುವಾಗ ಏನು ಬಾಕಿ ಓದೋದನ್ನು ಕಲಿಸ್ಕೊಂಡು ಏನಾಗ್ಬೇಕಾಗಿದೆ. ಆದರೂ ಕೂಡ ಏನು ಆಶೀರ್ವಾದ ಮಾಡಿ ಶ್ರದ್ಧ ಇದೆಯಲ್ಲ, ಅದನ್ನು ಏನು ಕೊಡು ಏನು ಅಂತಂದ್ರೆ, ನಾನು ಕಾಯಾವಾಸ ಅನ್ನಂತ ಭಗವಂತನ ಸೇವೆ ಮಾಡುವ ಹಾಗೆ, ಈ ಕಣ್ಣುಗಳಿಂದ ಆತನ ಭಕ್ತವನ್ನು ನೋಡುವ ಹಾಗೆ, ಈ ಮನಸ್ಸಿನಿಂದ ಆತನ ಚಿಂತನೆ ಮಾಡುವ ಹಾಗೆ, ಈ ನಾಲ್ಕಿನಿಂದ ಆತನ ಕೀರ್ತನೆ ಮಾಡುವ ಹಾಗೆ ಆಶೀರ್ವಾದ. ಅದನ್ನೇ ನಾವು ಪುರದಾಸ ಕೀರ್ತನೆ ಮೂಲಕ ಆಚರಿಸುತ್ತೇವೆ.

ಸಾಧು ಸಜ್ಜನರ ವೇಷದಲ್ಲಿ ಕೆಲವರು ನಮ್ಮ ಸಂಪರ್ಕಕ್ಕೆ ಬಂದು ಕೆಟ್ಟ ಪಾಠವನ್ನು ಕಲಿಸಿ ಹೋಗುವಂತಹ ಸಂದರ್ಭ ಕೂಡ ಬರುತ್ತೆ. ಸಾಧು ಸಹವಾಸ ಮಾಡಬೇಕು, ಸಜ್ಜನ ಸಹವಾಸ ಮಾಡಬೇಕು ಅನ್ನುವ ಹುಮ್ಮಸ್ಸಿನಲ್ಲಿ ವಿವೇಕವನ್ನು ಕಲಿತುಕೊಂಡು ಯಾರೆಂದರೆ ಅವರೊಂದಿಗೆ ಅಂದರೆ ಅಡ್ಡನಾಮ ಉದ್ದನಾಮ ಹಾಕಿದವರೊಂದಿಗೆ ಸೇರಿಕೊಂಡು ಅವರ ನಾಮವನ್ನು ನಾವು ಕೂಡ ಹಾಕಿಕೊಳ್ಳುವಂತಹ ಅವರಿಂದ ನಾಮವನ್ನು ಹಾಕಿಕೊಳ್ಳುವಂತಹ ಸುದ್ದಿಗೆ ಗುರಿಯಾಗುವಂತಹದ್ದು ಏನು ಕಡಿಮೆ ಘಟನೆಯಿಂದ ಕಾಸ್ಟ್ ಘಟನೆಗಳಲ್ಲಿವೆ. ಅದಕ್ಕೆ ಸಾಧು ಸಜ್ಜನರನ್ನು ನಾವು ಪಡೆಯಬೇಕಾದ್ರೆ ದೇವರ ಮೂಲಕವೇ ಪಡೆದುಕೊಳ್ಳುವ ಎಲ್ಲ ಕೆಲಸ ಕಾರ್ಯಗಳನ್ನು ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳುವುದರ ಮೂಲಕವೇ ಏರಿಸಿಕೊಳ್ಳುವಂತಹ ಒಂದು ಜಾಣ್ಮೆಯನ್ನ ನಾವು ಅಭ್ಯಾಸ ಮಾಡಬೇಕು. ನಾಗಮಹಾಶಯರು ಸನ್ಯಾಸಿ ಆಗಬೇಕು ಅಂತ ಇಷ್ಟಪಡ್ತಾರೆ. ಶ್ರೀರಾಮಕೃಷ್ಣ ಹೇಳ್ತಾರೆ, ಇನ್ನೊಬ್ಬ ಆದರ್ಶ ಗೃಹಸ್ಥನಾಗಿ ಬಾಕಿ ಉಳಿದವರಿಗೆ ಮಾರ್ಗದರ್ಶಕನಾಗಿ ಸನ್ಯಾಸಿ ಆಗಬೇಡ ಅಂತ. ಹಾಗೆ ನಾಗಮಹಾಶಯರು ಹೇಳ್ತಾರೆ, ಸ್ವಾಮಿ ನನಗೆ ಸನ್ಯಾಸಿಗಳ ಸಹವಾಸದಲ್ಲಿ ಇರಬೇಕು ಅಂತ ಆಸೆಯಾಗಿದೆ, ಆದ್ದರಿಂದ ನಾನು ಸನ್ಯಾಸಿ ಆಗ್ತೇನೆ. ಇದರಿಂದ ಸನ್ಯಾಸಿ ಶಿಷ್ಯರ ನಡುವೆ ಇರುವಂತಹ ಒಂದು ಅವಕಾಶವನ್ನು ಕಲ್ಪಿಸಿಕೊಳ್ಬೇಕು ಅಂತ ಕೇಳಿಕೊಂಡಾಗ ಶ್ರೀರಾಮಕೃಷ್ಣ ಹೇಳ್ತಾರೆ, ಏನೇ ಯೋಚನೆ ಮಾಡಬೇಡಿ, ನಿಮ್ಮ ಮನೆಯಲ್ಲಿ ನೀರಿ, ನಿಮ್ಮ ಮನೆಯೇ ಸನ್ಯಾಸಿಗಳಿಂದ ಬರ್ತಾ ಇದೆ. ಘಾಟಾದ ಯಾವುದೋ ಮೂಲೆ ಅವ್ರ ಮನೆ ಶ್ರೀರಾಮಕೃಷ್ಣರ ಆ ದಿವ್ಯ ವಾಣಿ, ಆಶೀರ್ವಾದ ಪೂರ್ಣವಾದ ವಾಣಿ ಹೆಚ್ಚು ಸತ್ಯವಾಯಿತು ಅಂತಂದ್ರೆ ಎಲ್ಲ ಶ್ರೀರಾಮಕೃಷ್ಣರ ಸನ್ಯಾಸಿ ಶಿಶುರು ಅವರು ನನಗೆ ಯಾತ್ರೆಯ ಉಪಾಧಿಯಲ್ಲಿ ಹೋಗುತ್ತಾ ಬರ್ತಾರೆ. ಸ್ವಯಂ ತಾನು ವಿವೇಕಾನಂದರು ಕೂಡ ಹೋಗಿ ಅಲ್ಲಿ ಊಟ ಮಾಡಿ ಅಜಾನಂದವಾಗಿ ಅತ್ಯಂತ ಸಹಜವಾದ ರೀತಿಯಲ್ಲಿ ಇದ್ದು ಬಂದಿದ್ದಾರೆ. ಇನ್ನು ಹೆಚ್ಚಿನ ಸನ್ಯಾಸಿಗಳು ಹೋದರು ಆ ಲೆಕ್ಕ ಇಟ್ಟವರು ಯಾರು? ಹೀಗೆ ಭಗವಂತನು ನಾವು ಕೇಳಿಕೊಳ್ಬೇಕು, ಸಜ್ಜನರ ಸಹವಾಸವಾಗಿರುವಂತೆ ಅಂತೂ ನಮ್ಮ ಕಿವಿ, ಕಣ್ಣು, ನಾಲಿಗೆ, ಪಂಚೇಂದ್ರಿಯಗಳು, ಶರೀರ, ಬುದ್ಧಿ ಎಲ್ಲವೂ ಕೂಡ ಭಗವಂತನ ಸೇವೆಯಲ್ಲಿ ತೊಡಬೇಕು, ಭಗವಂತನ ವಿಚಾರದಲ್ಲಿ ತೊಡಬೇಕು. ಅದು ಬಿಟ್ಟು ಬಾಕಿ ಓದೋದನ್ನ ಯಾವುದನ್ನು ಕೂಡ ಅಸಿ ಮಾಡಿಕೊಂಡು ಹೋಗ್ತಾರೆ. ವಿರೋಧ ಆಗುದಿಲ್ಲ. ಗೃಹಸ್ಥರು ಯಾವುದನ್ನು ಬಿಡೋದಕ್ಕಾಗುತ್ತೆ? ಯಾವುದನ್ನು ಬಿಡೋದಕ್ಕಾಗುವುದಿಲ್ಲ. ಮಕ್ಕಳಿಗೆ ಒಂದೇ ಮಾರ್ಗದಲ್ಲಿ ಬಿಡೋಕ್ಕಾಗುತ್ತ, ಮೊಮ್ಮಕ್ಕಳಿಗೆ ಏನು ವಿಚಾರ ಮಾಡಬೇಕು ಅದನ್ನು ಬಿಡೋಕ್ಕಾಗುತ್ತ, ಯಾವುದನ್ನು ಬಿಡೋದಕ್ಕಾಗುವುದಿಲ್ಲ. ಆದರೆ ಅವೆಲ್ಲವನ್ನು ಕೂಡ ಭಗವದ್ ಅರ್ಜಿಗೆ ಅಧೀನವಾಗಿ ಮಾಡುವಂತಹ ಒಂದು ಕಲೆಯನ್ನ ಕಲಿತುಕೊಳ್ಬೇಕು ಅಂತ ಇಲ್ಲಿ ಹೇಳ್ಕೊಳ್ತಾ ಇದೆ. ಈ ಮೂಲಕ ಆ ಯಶೋದೇ ಅದನ್ನು ಹೇಳ್ತಾ ಇದ್ದಾರೆ. ಅವರೇ ಸಂಸಾರದ ಕಾಯಿಯನ್ನು ಹೋಗಿಲ್ಲ, ಆದರೆ ಸಂಸಾರದಲ್ಲಿಟ್ಟುಕೊಂಡು ಕೂಡ ತನ್ನ ಕಾಯ, ವಾಚ, ಮನಸ್ಸು ಎಲ್ಲವೂ ಕೂಡ ಭಗವದ್ ಅರ್ಪಿತವಾಗಿರುವಂತೆ ಅನುಗ್ರಹವನ್ನು ಕೇಳ್ತಾ ಇದ್ದಾರೆ. ಪರಂತು ಕಾರ್ಯಗಳು ಮುಕುಂದಮಾಲ ಅನ್ನೋ ಒಂದು ಸ್ತೋತ್ರ ಇದೆ. ಕುಲಶೇಖರ್ ಆಳ್ವಾರ್ಗಂತ ಮುಕುಂದಮಾಲ ಹಳದಿದ್ದು ಅದರಲ್ಲಿ ಆಧ್ಯಾತ್ಮಿಕ ಜೀವನದ ಸಕಲ ರಹಸ್ಯಗಳು ಕೂಡ ಅಡಗಿರುತ್ತದೆ ಕೂಡ ಭಕ್ತಿಶಾಸ್ತ್ರಕ್ಕೆ ಅನುಸಾರವಾದ ಅದರಲ್ಲಿ ಯಾತ್ರೆ ಮಾಡಿಕೊಂಡು ಕ್ರಮ ಮಾಡಿ ಜೀವೇ ಕೀರ್ತಯ ಕೇಶವ ಮುರಳಿಕು ಚೇತೋ ಭಜ ಶ್ರೀಧರ್ ಓ ನಾರದೆಯೇ ಕೇಶವನ ಮನಗಳನ್ನು ದಾನ ಮಾಡು. ಓ ಮನವೇ ಮುರಹರನ್ನು ಕಲಿತು ಓ ಕರಗಳೇ ಶ್ರೀಧರನನ್ನು ಅರ್ಚಿಸಿ ಓ ಕಿವಿಗಳೇ ಅಚ್ಚುತನ ದಿವ್ಯ ಚರಿತ್ರೆಯನ್ನು ಶ್ರವಣ ಮಾಡಿ ಕಣ್ಣುಗಳೇ ಶ್ರೀಕೃಷ್ಣನ ಮೂರ್ತಿಯನ್ನು ದರ್ಶಿಸಿ ಪಾದಗಳೇ ಹರಿಯ ಆಲಯಕ್ಕೆ ನಡೆಯಿರಿ. ಹರಿಯ ಆಲಯ ಅಂತಂದ್ರೆ ದೇವಸ್ಥಾನ. ಓ ನಾಸಿಕವೇ ಮುಕುಂದನ ಪಾದಕ್ಕೆ ಅರ್ಪಿಸಿದ ತುಳಸಿಯನ್ನು ಮಾತ್ರವೇ ಆಘ್ರಾಣಿಸಿ ಓ ಶಿರವೇ ಅದೋಕ್ಷಗಳನ್ನು ನಮಸ್ಕರಿಸುವ ಶರೀರ ಬಂದಿದೆ ನಮ್ಮ ಜೊತೆ. ಇದು ಉಂಟು ಮಾಡತಕ್ಕಂತಹ ರಗಳೆ ಶೀತಾಗ. ಈ ರಗಳೆಗಳನ್ನ ಹೋಗಲಾಡಿಕೊಳ್ಳೋದು ಹೇಗೆ? ಈ ಇಂದ್ರಿಯಗಳಿಗೆ, ಈ ಪಂಚಕರ್ಮೇಂದ್ರಿಯಗಳಿಗೆ, ಪಂಚ ಜ್ಞಾನೇಂದ್ರಿಯಗಳಿಗೆ ಭಗವಂತನ ಸೇವನೆ, ಭಗವಂತನನ್ನು ಸೇವಿಸುವಂತಹ ವಿಧಾನವನ್ನು ಹೇಳ್ಕೊಟ್ಬಿಟ್ರೆ ಒಬ್ಬ ಮಾತ್ರ ಆನಂದದಿಂದ ಇರುತ್ತೆ. ಅಂದ್ರೆ ಭಗವಂತನೇ ಬೇಕು, ಭಗವಂತನ ಸಾಕ್ಷಾತ್ಕಾರವೇ ಜೀವನದ ಗುರಿ ಅಂತ ಯಾರು ಮಾಡ್ಕೊಂಡಿರ್ತಾರೋ ಅವರು ಈ ರೀತಿಯಲ್ಲಿ ಹೋಗುವಂತಹ ಪ್ರಯತ್ನ ಮಾಡಬೇಕಾಗುತ್ತೆ. ಕೀರ್ತಯ ಕೇಶವಂ ಮುರವಿ ಮುಂಚಿತೋ ಭಜ ಶೀತಲಂ ಪಾಣಿದ್ವಂದ್ವ ಸಮಕ್ಷಯಾಚ್ಯುತ ಸತ ಶ್ರೋತ್ರದ್ವಯಂ ಶೃಣು ಕೃಷ್ಣಂ ಲೋಕಯ ಲೋಚನದ್ವಯ ಹರೇ ದಕ್ಷಾಂಸಿ ಯುಗ್ಮಾಲಯಂ ಶಿಖ್ರಾಣಕುಂದ ಪಾದ ತುರತಿ ಮೋಸನ್ನ ಮಾಡೋಕ್ಷ. ಎಲ್ಲ ಭಕ್ತರು ಕೂಡ ಇದೇ ಪ್ರಕಾರವಾಗಿ ಭಾವಿಸುತ್ತಾರೆ, ಬೇರೆ ಮಾತ್ರವೇ ಇಲ್ಲ. ಆಧ್ಯಾತ್ಮಿಕ ಜೀವನದಲ್ಲಿ ಮುಂದುವರಿಬೇಕು ಅಂತ ಇಷ್ಟಪಡುವವರು ಈ ಒಂದು ಸರಳ ನಿಯಮವನ್ನ ಅಳವಡಿಸಿಕೊಂಡು ಹಾಕ್ತಾರೆ. ಸಂಘ ಮಾಡ್ತಾ ಇರೋದು ಭಗವಂತನನ್ನು ಪ್ರೀತಿಸೋದು, ಭಗವಂತನ ಸೇವಾ ಕಾರ್ಯದಲ್ಲಿ ಈ ಪಂಚಕರ್ಮೇಂದ್ರಿಯನ್ನು ಜ್ಞಾನೇಂದ್ರಿಯನ್ನು ತೊಡಗಿಸುವುದು. ಸಂಸಾರ ಕಾರ್ಯ ಆಚರಿಸತಕ್ಕಂಥದ್ದು ಈ ರಾಜ ನಡ್ಕೊಂಡು ಹೋಗ್ತಾ ಇರ್ತದೆ, ಯಾಂತ್ರಿಕವಾಗಿ ನಡ್ಕೊಂಡು ಹೋಗ್ತಾ ಇರ್ತದೆ, ಭಗವಂತನ ಅನುಗ್ರಹದಿಂದ ಬೇರೆ ನಡ್ಕೊಂಡು ಹೋಗ್ತಾ ಇರ್ತದೆ. ಈ ರೀತಿಯಲ್ಲಿ ನಮ್ಮ ಜೀವನವನ್ನು ಭಗವನ್ಮಯವಾಗಿ ಮಾಡ್ಕೊಳ್ಬೇಕು ಅಂತ ಅನ್ನೋದನ್ನ ಎಷ್ಟು ಸೂಚ್ಯವಾಗಿ ಹೇಳಿದ್ದಾರೆ. ಬಳಿಕ ಶ್ರೀರಾಮಕೃಷ್ಣ ಮುಂಬರುತ್ತಾ ಮಾತಾಡ್ತಾರೆ. ಆದರೆ ಯಾರ ಜ್ಞಾನ ಪೂರ್ಣ ಹಣ್ಣಾಗಿ ಹೊಂದಿರುವುದೋ ಅವರಿಗೆ ಭಕ್ತರ ಸಹವಾದ ಇಲ್ಲದಿದ್ದರೂ ಇನ್ನು ತೊಂದರೆ ಆಗುವುದಿಲ್ಲ. ಅವರಿಗೆ ಕೆಲವು ವೇಳೆ ಭಕ್ತರ ಸಹವಾದ ಯೋಚಿಸುವುದೂ ಇಲ್ಲ. ಮುಂಚಿನ ಚಿಕ್ಕಿನ ಕೆಲಸದ ಮೇಲೆ ತೊಂದರೆ ಕೆಲಸ ನಿಲ್ಲುವುದಿಲ್ಲ. ಎಂದರೆ ಯಾರ ಒಳಗೆ ಹೊರಗೆ ಎಲ್ಲ ಭಗವನ್ಮಯವಾಗಿರುತ್ತಿರುವುದು ಅವರು ಈ ಅವಶ್ಯಕತೆ. ಇಲ್ಲಿ ಇನ್ನೊಂದು ವಿಚಾರ ಹೇಳಿದರು, ಭಕ್ತರ ಸಹವಾದ ಮಾಡಬೇಕು ಅಂತ ಹೇಳಿದ್ದಾರೆ ಅಂತ ಹೇಳಿದ್ರು. ಎಲ್ಲಿವರೆಗೆ ಎಲ್ಲಿಯವರೆಗೆ ಮನಸ್ಸು ಭಗವನ್ಮಯ ಆಗಿರೋದಿಲ್ವೋ, ಭಗವಂತನ ಜ್ಞಾನದಿಂದ ರಂಜಿತವಾಗಿರೋದಿಲ್ವೋ ಅಲ್ಲಿವರೆಗೆ ಮಾತ್ರ. ಯಾವಾಗ ಭಗವ ಜ್ಞಾನದಿಂದ ಮನುಷ್ಯ ಹಣ್ಣಾಗಿದ್ದಾನೋ ಆಗ ಮುಂದೆ ಭಕ್ತರ ಒಂದು ಸಮಾಗಮ ಕೂಡ ಬೇಕು ಅಂತ ಅನ್ಸೋದಿಲ್ಲ, ಆ ಬಗೆಯ ಮಾತುಕತೆಗಳೇ ಬೇಕು ಅಂತ ಅನ್ಸೋದಿಲ್ಲ. ಯಾಕೆ ಅಂತಂದ್ರೆ ಯಾವ ಮಾತುಕತೆಗಳಿಂದ ಅದನ್ನ ಹಿಂದೆ ಆಸ್ವಾದಿಸ್ತಾ ಇದ್ರೋ ಅದನ್ನ ಇವತ್ತು ತನ್ನ ಹೃದಯದಲ್ಲಿ ತನ್ನಿಂದಾನೇ ಆಸ್ವಾದಿಸ್ತಾ ಇರ್ತಾನೆ. ಹಾಗಪ್ಪ ಮಾತೇಳ ಶ್ರೀರಾಮಕೃಷ್ಣರಿಗೂ ಈ ಒಂದು ಸ್ಥಿತಿ ಬಂದಿತ್ತು ಅಂತಿರ್ತಕ್ಕಂಥದ್ದು ನಾವು ಅವರ ಸಾಧನಾ ಕಾಲದಲ್ಲಿ ಕಾಣ್ತೇವೆ. ಅಷ್ಟೇ ಅಲ್ಲ, ಈ ನಡುವೆ ನನಗೆ ನಿಮ್ಮ ಸಹವಾದ ಕೂಡ ರಕ್ಷಿಸ್ತಾ ಇಲ್ಲ ಅಂತ. ನಾವು ಇವತ್ತು ಯಾರನ್ನ ಅವತಾರ ಪುರುಷ ಅಂತ ಹೇಳಿದ್ರು ಅವರಲ್ಲಿ ನಮ್ಮನ್ನ ಅವಲಗ್ನಗೊಳಿಸಿಕೊಳ್ಬೇಕು ಅಂತಲೂ ಒಂದು ಸಾಧನೆಯನ್ನ ಮಾಡ್ತಾ ಇದ್ದೇವೆ. ಆ ರಾಮಕೃಷ್ಣರ ಕುರಿತಾಗಿ ಈ ಆಕಾಲ ಹೇಳ್ತಾ ಇದ್ದಾನೆ, ನಿಮ್ಮ ಸಹವಾದ ಕೂಡ ನನಗೆ ರಕ್ಷಿಸ್ತಾ ಇಲ್ಲ, ನೀವು ದೂರದಿದ್ರೆ ಒಳ್ಳೆಯದು ಅಂತ ಅನ್ಸುತ್ತೆ. ಇದನ್ನು ಕೇಳಿದಾಗ ಎಲ್ಲ ಅಂಥ ಸಾಧನೆ ಅಂಥ ಸ್ಥಿತಿ ಅಂತ ದಯ ಎಂದು ನನ್ನನ್ನೇ ದೂರ ಮಾಡುವಂತಹದ್ದು ನನ್ನ ಸಹವಾದ ಸುಖಕ್ಕಾಗಿ ಎಲ್ಲೆಲ್ಲಿದ್ದ ಎಲ್ಲೆಲ್ಲಿದ್ದ ಹೇಗೆ ನೋಡದಂತೆ ಜನ ಮುಂದುತ್ತಾ ಇದ್ದಾರೆ. ಇವರಿಗೆ ನಾನು ದಯವಂತೆ ದೂರು ನಾನು ದೂರ ಹೋಗುತ್ತೇನೆ ಅಂತ ಅನ್ನೋದ್ರ ಬದಲು ಏನಾಗ್ತಾ ಇದ್ದಾರೆ ಏನ ನೀನು ಹೇಳೋದು. ನನ್ನೂ ಕೂಡ ಇಂಥದ್ದೇ ಸ್ಥಿತಿ ಬಂದಿತ್ತು. ಭಗವಂತನೇ ಮಾನವ ರೂಪಧಾರಿಯಾಗಿ ಬಂದಿದ್ದಾಗ ಅವನ ಸಾಲವಾದ ಬೇಡವಾಗುತ್ತೆ ಎಂಬ ತಾತ್ಪರ್ಯ. ಈ ಮಾನವ ರೂಪ ಅಲ್ಲೊಂದು ರೂಪ, ಅವನದೊಂದು ಮಾತು, ಅವನೊಂದು ವಿಚಾರಧಾರೆ, ಅದು ಬೇಕಾಗಿಲ್ಲ ಅಂತ. ಯಾವ ಬಗೆಯ ಮಾತುಕತೆಗಳು ಬೇರೆ, ಸ್ವಲ್ಪ ಬರಿ ಬರಿ ಮಾಡಿದರೂ ಕೂಡ, ಸ್ವಲ್ಪ ಅಲ್ಲೋಲ ಕಲ್ಲೋಲ ಮಾಡಿದರೂ ಕೂಡ ಮನಸ್ಸಿಗೆ ಅದನ್ನು ಸರಿಸಿಕೊಳ್ಳುವ ಶಕ್ತಿ ಬರೋದಿಲ್ಲ, ಸರಿಸಿಕೊಳ್ಳುವುದನ್ನು ಇಷ್ಟ ಆಗೋದಿಲ್ಲ. ಅದಕ್ಕೋಸ್ಕರ ಸಾಧಕ ಏನು ಇಷ್ಟಪಡ್ತಾನೆ, ತನ್ನೊಳಗೆ ತಾನು ಆತ್ಮಾರಾಮನಾಗಿ ಆತ್ಮಪ್ರಿಯನಾಗಿ ಇರೋದಕ್ಕೆ ಅವನು ಇಷ್ಟಪಡ್ತಾನೆ ನೋಡಿ ಅಂತ ಅಂತೀವಿ. ಇದನ್ನು ಕೂಡ ಶ್ರೀರಾಮಕೃಷ್ಣೆಯಲ್ಲಿ ಹೇಳ್ತಾ ಇದ್ದಾರೆ. ಬಳಿಕ ಹೇಳ್ತಾರೆ, ಮುಚ್ಚಿನ ಚಿತ್ತಿನ ಕೆಲಸ, ಮುಚ್ಚಿನ ಚಿತ್ತಿನ ಕೆಲಸದ ಮೇಲೆ ಸುಂದರ ಕೆಲಸ ನೀಡಲಿಲ್ಲ ಅಂತ. ಮುಚ್ಚಿನ ಚಿತ್ತಿನ ಕೆಲಸ ಒಂದೇನಪ್ಪ ಅಂತ ಅಂದ್ರೆ, ಗೋಡೆಗೆ ಮುಚ್ಚಿನ ಚಿತ್ತನ್ನೇ ಪಡೆದು ಹಂಚಿ ಶಿಂಗ ಬರೆದಿರ್ತಾರೆ. ಗಾಳೆ ಬದಲಿಗೆ ಮುಚ್ಚಿನ ಚಿತ್ತನ್ನೇ ಹಾಕಿರ್ತಾರೆ. ಮುಚ್ಚಿನ ಚಿತ್ತಿನ ಮೈ ಆಳ ನಲಿ ನಾನು ಅದರ ಸುಣ್ಣ ಹೊಡೆಯುತ್ತಾರೆ. ಸುಣ್ಣ ನಿಲ್ಲುವುದಿಲ್ಲ ಅದನ್ನು ಸುಣ್ಣ ಕೆಲಸ ಅಂತಂದ್ರೆ ಸುಣ್ಣ ಬಡಿಯೋದು. ಸುಣ್ಣ ಬಡಿಯೋದು ಅಂತಂದ್ರೆ ಸಜ್ಜನ ಸಾಲ. ಮುಚ್ಚಿನ ಶಿಸ್ತನ್ನ ಗೋಡೆಗೆ ಅಲಂಕರಿಸುವುದು ಅಂತ ಹೇಳಿದ್ರೆ ಆ ಜ್ಞಾನ ಭಗವಜ್ಞಾನ. ಅಂತಹ ವ್ಯಕ್ತಿಯಲ್ಲಿ ಇಂತಹ ಕೆಲಸ ಸಾಧ್ಯವಿಲ್ಲ ಅಂತ ಶ್ರೀರಾಮಕೃಷ್ಣರು ಈಗ ಸರ್ವೇ ವರ್ಗದ ಕೋಪಿನಿಂದ ಹಿಂದಿರುಗಿ ಬಂಚುಬಿಟ್ಟಿಗೆ ಬಂದು ಮಾತರಿಗೆ ಹೇಳ್ತಾ ಇದ್ದಾರೆ, ನಿನಗೆ ಹೆಂಗಸಿನ ಗಂಟಲಿದೆ, ಈಗಿರದ ಹಾಡುಗಳನ್ನ ಅಭ್ಯಾಸ ಮಾಡಲಾಗುವುದಿಲ್ಲ ನಿಮಗೆ, ಅವನ ಹೆಂಗಸಿನ ಕಂಡ ಇದ್ದಿರೋದ್ರಿಂದ ಭಕ್ತಿ ಭಾವದ ಹಾಡನ್ನೇ ಹಾಡ್ಕೊಳ್ಬೇಕು ಅಂದ್ರೆ ಅವನು ಗಂಡು ಸ್ವರ ಇದ್ರೆ ಕ್ಷಮಧರ್ಜನೆ ಮಾಡ್ತಾ ಇನ್ನೊಂದು ಬೇರೇನು ಆಗಬೇಕು ಅಂತ. ಹೃದಯ ವಲ್ಲಭನಿರುವ ಕದಂಬ ವರವೆಲ್ಲವರು ಇನ್ನೆಷ್ಟು ದೂರದಿದೆ ಏನು ಕೇಳಲಿ ಅಂತನೂ ಹಾಡುತ್ತೆ. ಹೃದಯ ವಲ್ಲಭನಿರುವ ಕದಂಬ ಎನ್ನುವುದು ಇನ್ನೆಷ್ಟು ದೂರವಿದೆ ಎಂದು ಕೆಳಗೆ ಕೆಳಗೆ ಅಂದರೆ ಸ್ನೇಹಿತೆ. ಓ ಗೆಳತಿ, ಆ ಹೃದಯ ವಲ್ಲಭ ಇರತಕ್ಕಂತಹ ಕದಂಬ ಮರ ಇದೆಯಲ್ಲ, ಅದು ಎಲ್ಲಿದೆ, ಇನ್ನೆಷ್ಟು ದೂರ ಇದೆ ಹೇಳಿ ಅಂದು ಈ ಬಗೆಯ ಹಾಡಿನ ಹಾಕುವುದು ಅಂದರೆ ಅಂದ್ರೆ ಇದು ಮಗುರು ಭಾಗದ ಹಾಡುವುದು ಅಂತ ಅರ್ಥ. ಈಗ ಮಾಸ್ತರಿಗೆ ಬಲರಾಮ ಬೋಧನನ್ನು ತೋರಿಸಿ ಹೇಳ್ತಾ ಇದ್ದಾರೆ, ನೋಡು ಯಾರು ನನ್ನ ಸ್ವಂತದವರು ಅವರು ಪರಕೀಯರಾಗಿಬಿಟ್ಟಿದ್ದಾರೆ. ರಾಮಲಾಲ ಮೊದಲಾದ ಸಂಬಂಧಿಕರು ಯಾರು ಬೇರೆಯವರು ಇದ್ದ ಹಾಗೆ ನನಗೆ ಭಾಸವಾಗುತ್ತೆ. ಪರಕೀಯರು ಅಂತನೋರು ನನ್ನ ಸ್ವಂತದವರಾಗಿಬಿಟ್ಟಿದ್ದಾರೆ. ಎಷ್ಟು ಕೈಕಾಲ ತೊಳ್ಕೊಂಡ್ ಬಾ ಅಂತ ನಾನು ಬಾಬುರಾಮನಿಗೆ ಹೇಗೆ ಹೇಳ್ತೇನೆ ಅನ್ನೋದನ್ನ ನೀವು ನೋಡಿರ್ಬೇಕಲ್ವೇ. ಈಗ ಭಕ್ತರೇ ನನ್ನ ಸ್ವಂತಗಳು, ಇದೆಲ್ಲ ಮಾಡ್ಬೋದು. ಸ್ವಂತದವರೆಲ್ಲ ದೂರವಾಗ್ಬಿಟ್ರಂತೆ, ದೂರದವರಾಗ್ಬಿಟ್ರಂತೆ, ದೂರದವರೆಲ್ಲ ಸ್ವಂತದವರಾಗ್ಬಿಟ್ರಂತೆ. ದೂರದವರು ಅಂತ ಹೇಳಿದ್ರೆ ಬೇರೆ ಬೇರೆ ಜನ, ರಾಕಾಲ ರಾಕಾಲಾದಿಗಳು, ದೊರೆಕಾದಿಗಳು ಅಥವಾ ಬಲಾಬೋಧಾದಿಗಳು, ಯಾರು ಭಗವದ್ಭಕ್ತರು ಅವರು ಎಲ್ಲೇ ಇರಲಿ, ಅವ್ರು ಯಾವ ಜಾತಿಯವರೇ ಆಗಿರಲಿ, ಅವ್ರು ಯಾವ ಊರಿನವರೇ ಇರಲಿ, ಅವರೆಲ್ಲ ಶ್ರೀರಾಮಕೃಷ್ಣರ ಸ್ವಂತದವರಾಗ್ಬಿಟ್ರಂತೆ. ತನ್ನ ಸ್ವಂತ ಅಣ್ಣ ತಮ್ಮದ್ರು ಅಣ್ಣ ಮೊದಲ ಮಕ್ಕಳು ಅವರ ಒಂದು ಬಳಗ ಇವರೆಲ್ಲ ಇದಲ್ಲ, ಅವರೆಲ್ಲ ದೂರವಾಗ್ಬಿಟ್ರು. ಅವರ್ಯಾರೋ ಪರಕೀಯರಿದ್ದಾಗೆ ಮಾತಾಗುತ್ತಂತೆ ಅವರಿಗೆ. ಆದ್ರೆ ಈ ಭಕ್ತ ವರ್ಗದವರಿದ್ದಾರಲ್ಲ, ಅವರು ತಮ್ಮ ಬಳಿಗೆ ಬಂದ್ರೆ ಆ ಬಂಧುಗಳನ್ನು ಯಾವ ರೀತಿಯಲ್ಲಿ ಸ್ವಾಗತಿಸ್ತಾರೋ ಆ ರೀತಿಯಲ್ಲಿ ಇವರು ಸ್ವಾಗತಿಸ್ತಾ ಇದ್ದಾರಂತೆ. ಆ ಬಾಬುರಾಮನಿಗೆ ನಾನು ಹೇಗೆ ಹೇಳ್ತೇನೆ ನೋಡು, ಕೈಗಾಗಲು ಕೊಟ್ಟಕ್ಕೆ ಕೈಗಾಗಲು ಕೊಡ್ಬ, ಇಲ್ಲಿ ಕುಡ್ಕೊ, ಇದು ತಿನ್ನು, ಅಲ್ಲಿ ಹೋಗು, ಇದು ಮಾಡು, ಅದು ಮಾಡು ಅಂತ ಹೇಗೆ ನಾನು ಆತ್ಮೀಯತೆಯಲ್ಲಿ ಹೇಳ್ತೀನಿ ನೋಡು. ಅದನ್ನು ಗಮನಿಸಿ ನೀನು ಅರ್ಥ ಮಾಡ್ಕೊಳ್ಬೇಕು, ಆ ದೂರದ ವ್ಯಕ್ತಿಗಳನ್ನೆಲ್ಲ ನಾನು ಹೇಗೆ ಹತ್ತಿರ ಮಾಡ್ಕೊಂಡಿದ್ದೀನಿ ನೋಡಿದ್ರ. ನಾವೆಲ್ಲ ಶ್ರೀರಾಮಕೃಷ್ಣ ಎಷ್ಟು ಹತ್ತಿರದವರಾಗಿದ್ದೇವೆ ಅಂತ ತಿಳ್ಕೊಳ್ಳೋದಕ್ಕೆ ಏನು ಕಷ್ಟವಿಲ್ಲ. ಶ್ರೀರಾಮಕೃಷ್ಣ ಬಂದು ಬಾಯಿ ಬಿಟ್ಟು ಕಲ್ಬೇಕಾಗಿಲ್ಲ, ಇವೆಲ್ಲ ನನ್ನ ಸ್ವಂತದವರು ಅಂತ ಇಲ್ಲಿ ಹೇಳ್ಬಿಟ್ಟಿದ್ದಾರೆ. ಒಂದೇ ಸರಕ್ಕೆ ಹೇಳುತ್ತಿದ್ದಾರೆ. ಯಾರ್ಯಾರು ಅವರು ಭಕ್ತರೋ ಅವರ ನನ್ನ ಸ್ವಂತದವರು ಅಂತ. ಅವರೇನು ರಾಮಕೃಷ್ಣ ಭಕ್ತರೇ ಆಗಬೇಕಾಗಿಲ್ಲ, ಕೃಷ್ಣ ಭಕ್ತರಾದರೂ ಪರವಾಗಿಲ್ಲ, ರಾಮ ಭಕ್ತರಾದರೂ ಪರವಾಗಿಲ್ಲ, ಯೇಸುಕೃಷ್ಣ ಭಕ್ತರಾದರೂ ಪರವಾಗಿಲ್ಲ, ಇನ್ನು ಕಾಯಿ ಭಕ್ತರಾದಷ್ಟು ಪರವಾಗಿಲ್ಲವೇ ಇಲ್ಲ. ಭಾಷೆ ನೋಡಬೇಕಾದ ಅಂಶ ಇದೆ ನಮಗೆ. ಈ ಲೋಕದ ಯಾವ ಜನರೂ ಕೂಡ ಎಷ್ಟು ಆರಾಧಿಸಿದ್ರು ಅದನ್ನು ತೃಪ್ತಿಕೊಳ್ಳಬಾರದು, ಅದನ್ನು ತೃಪ್ತಿಕೊಳ್ಳೋದು ಅಲ್ಲ, ಕೊಡುವಂತಹದ್ದು ಅಲ್ಲ. ಜನರ ಹೃದಯ ಅಂತಕ್ಕಂಥ ಅದು ಗುಬ್ಬಚ್ಚಿ ಹೃದಯ. ಆ ಗುಬ್ಬಚ್ಚಿ ಹೃದಯದಿಂದ ಅವರು ನಮ್ಮನ್ನು ಎಷ್ಟು ಸಾಗಿಸಿದ್ರೆ ಪ್ರೇಮಿಸಿದ್ರೆ ವಿಶ್ವಾಸಪಡಿಸಿದ್ರೆ ಅದರಿಂದ ಏನಾಗಿಲ್ಲ. ನಮಗೆ ತೃಪ್ತಿ ಕೊಡುವಂತಹ ವಿಶ್ವಾಸ ಸಿಗದಿದ್ರೆ ಅದು ಪರಮಾತ್ಮನ ಮಾತು. ವಿಶಾಲವಾದ ಹೃದಯದಿಂದ ಅವನ ಮಾತಿ ತಂದುಕೊಳ್ತಾನೆ. ಇಲ್ಲಿ ಶ್ರೀರಾಮಕೃಷ್ಣರು ನಮ್ಮೆಲ್ಲರನ್ನು ಕೂಡ ಮಾತಿ ತಂದುಕೊಂಡಿದ್ದಾನೆ. ನಮ್ಮೆಲ್ಲರೂ ಅಂತ ಹೇಳಿ ಓ ಅವರಿವ್ರನ್ನ ಅಂತ ನಾನು ಹೇಳೋದಿಲ್ಲ. ಹೇಗೆ ಅವರಿಗೆ ಗೊತ್ತಿರೋದು ಯಾರು ಯಾರು? ಭಗವಂತನಿಗಾಗಿ ತಮ್ಮ ಜೀವನವನ್ನ ಮೀಸಲಾಗಿಟ್ಟಿದ್ದಾರೋ ಅವರೆಲ್ಲ ಭಗವಂತನ ಕಡೆಯವರು. ಯೇಸುಕೃಷ್ಣ ಹೇಳಿದಂತಹ ಮಾತು ಇಲ್ಲಿ ಸ್ಮರಣೀಯ. ಅವನನ್ನು ಹೇಳ್ತಾನೆ, ನೀವೆಲ್ಲ ಒಂದು ದಿನ ಈ ಜಗತ್ತನ್ನು ಬಿಟ್ಟು ನಮ್ಮ ಸ್ವರ್ಗಲೋಕಕ್ಕೆ ವೈಕುಂಠ ಲೋಕಕ್ಕೆ, ಅವರು ವೈಕುಂಠ ಅಂತ ಕರೀರು, ಅವರು ಸ್ವರ್ಗಲೋಕ ಅಂತ ಕರೀರು, ನನ್ನ ತಂದೆ ಇರತಕ್ಕಂತಹ ಜಾಗಕ್ಕೆ ಬರ್ತಿದ್ದೀರಿ, ಬಂದುಬಿಟ್ಟು ಒಬ್ಬೊಬ್ಬರೇ ಹೇಳ್ಕೊಡ್ತೀರಿ, ದೇವರೇ ನಾನು ಕೆರೆ ತೋರಿಸಿದ್ದೇನೆ, ಬಾವಿ ತೋರಿಸಿದ್ದೇನೆ, ರಸ್ತೆ ಕಟ್ಟಿದ್ದೇನೆ ಅಂತ. ಆಗ ನಾನು ಅಲ್ಲೇ ಪಕ್ಕದಲ್ಲಿರ್ತೇನೆ, ನನ್ನ ತಂದೆ ಹೇಳ್ತೇನೆ ನಾನು, ಅಪ್ಪ ಇವ್ರು ಯಾರೋ ನನಗೆ ಗೊತ್ತಿಲ್ಲ, ಇವ್ರು ಯಾರೋ ನಮ್ಗೆ ಸಂಬಂಧಪಟ್ಟವರಲ್ಲ ಅಂತ. ಇನ್ ಕೆಲವರು ನೀವು ಬರ್ತೀರಿ ಹೇಳ್ತೀರಿ, ತಂದೆ ನಾನು ದೊಡ್ಡ ದೊಡ್ಡ ಪುಸ್ತಕದಲ್ಲಿ ಬಂದಿದ್ದೇನೆ, ನನ್ನ ಪುಸ್ತಕದ ಭಾಗ ಓದ್ತಾ ಇದೆ, ಕವನಗಳನ್ನು ರಚನೆ ರಚನೆ ಮಾಡಿದ್ದೇನೆ, ಅದನ್ನೆಲ್ಲ ಒಳ್ಳೊಳ್ಳೆ ಗಾಯಕರು ಹಾಡಿ ಕ್ಯಾಸೆಟ್ ತಯಾರು ಮಾಡಿದ್ದಾರೆ. ವಿಶ್ವದ ಅತ್ಯಂತ ಆ ಕ್ಯಾಸೆಟ್ಗಳೆಲ್ಲ ಹಾಕೊಂಡಿದೆ, ಇಂತಹ ಕಾರ್ಯವನ್ನೆಲ್ಲ ಮಾಡಿದ್ದೇನೆ ನಾನು. ಆಗ ನಾನು ತಂದೆ ಕರ್ತೇನೆ, ಓ ತಂದೆ ಇವ್ರು ಯಾರು ನಮ್ಮ ಸಂಬಂಧಪಟ್ಟವರಲ್ಲ ಬೇರೆ. ಆಮೇಲೆ ಕೆಲವರು ಬರ್ತೀರಿ ಹೇಳ್ತೀರಿ, ಓ ತಂದೆ ನಾವು ಶಾಸ್ತ್ರ ಪುರಾಣಗಳನ್ನೆಲ್ಲ ಬಹಳ ಪೂರ್ವಕುಶವಾಗಿ ಅಧ್ಯಯನ ಮಾಡಿದ್ದೇವೆ, ಬೇಕಾದಷ್ಟು ಪ್ರವಚನಗಳನ್ನು ಮಾಡಿದ್ದೇವೆ, ಉಪನ್ಯಾಸಗಳನ್ನು ಮಾಡಿದ್ದೇವೆ, ಭಾಷಣ ಕೊಟ್ಟಿದ್ದೇವೆ. ಈ ರೀತಿಯಲ್ಲಿ ಶಾಸ್ತ್ರ ಗ್ರಂಥಗಳ ಪಠನ ಬಹಳಷ್ಟು ಮಾಡಿದ್ದೇವೆ ಅಂತ ನೀನು ಹೇಳ್ಕೊಡ್ತೀನಿ. ಆಗ ನಾನು ನಮ್ಮ ತಂದೆ ಕರ್ತೇನೆ, ಓ ತಂದೆ ಇವ್ರು ಯಾರು ನಮಗೆ ಸೇರಿದವರಲ್ಲ ಬೇರೆ. ಆದ್ರೆ ಇನ್ನು ಕೆಲವರು ಬರ್ತೀರಿ ಅತ್ಯಂತ ವೇದಿಕೆಯಿಂದ ಹೇಳ್ತೀರಿ, ಓ ತಂದೆ ಜಗತ್ತಿನಲ್ಲಿ ನಿನ್ನೆ ಇಚ್ಛೆಗನುಸಾರವಾಗಿ ನಾವು ಜೀವನವನ್ನು ನಡೆಸಿರುವು, ನಿನ್ನ ಪ್ರೀತಿಗಾಗಿ ನಾವು ಬದುಕಿರುವು, ಕೇವಲ ನಿನ್ನ ಬಣದಾರ ಮಾಡಿಕೊಂಡು ಆನಂದದಿಂದ ಇದ್ದು ಅಂತ ಹೇಳ್ತೀನಿ. ಆಗ ನಾನು ಹೇಳ್ತೇನೆ ನನ್ನ ತಂದೆಗೆ, ಓ ತಂದೆ ಇವರು ನಮ್ಮವರೇ ಕರೆಸು. ಅದರಿಂದ ಭಗವತ್ ಏಕಂ ಸದ್ವಿಪ್ರಾಹ ಬಹುದಾವದಂತಿ, ಒಬ್ಬನೇ ಭಗವಂತ ಬಗೆ ಬಗೆಯ ರೂಪಗಳಲ್ಲಿ ಇದ್ದಾನೆ. ಆ ಬಗೆ ಬಗೆಯ ರೂಪಗಳಲ್ಲಿ ಬಗೆ ಬಗೆಯ ಜನ ತಮ್ಮ ತಮ್ಮ ಇಷ್ಟ ದೇವತೆಯನ್ನು ಆರಿಸಿಕೊಂಡು ಆರಾಧಿಸ್ತಾ ಇತ್ತು ಅಂತ ಹೇಳಿದ್ರೆ ಆ ದೇವತೆಗೆ ಪ್ರಿಯವಾಗುವಂತೆ ನಡ್ಕೋತಾ ಇತ್ತು ಅಂತ ಹೇಳಿದ್ರೆ ಅವರೆಲ್ಲರೂ ಕೂಡ ಶ್ರೀರಾಮಕೃಷ್ಣರಿಗೂ ಇಷ್ಟ. ಯೋಗೋ ಯಾಮ್ಯಾಂ ಧನಂ ಭಕ್ತ ಶ್ರದ್ಧೆಯ ಚಿರು ಸತ್ಯ ಸತ್ಯ ಜಲಾಂ ಶ್ರದ್ಧಾಂ ದಾಮೇವ ವಿಧಾಮ್ಯಂ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಯಾರ್ಯಾರು ಯಾವ್ಯಾವ ರೂಪಗಳಿಂದ ಯಾವ್ಯಾವ ಭಾವಗಳಿಂದ ಭಗವಂತನನ್ನು ಆರಾಧಿಸ್ತಾರೋ ಅವರೆಲ್ಲರ ಭಕ್ತಿಯನ್ನ ಶ್ರದ್ಧೆಯನ್ನ ದೃಢಪಡಿಸಿಕೊಂಡು ನಾನೇ ಅಂತ. ಪ್ರತಿಯೊಬ್ಬ ದೇವತೆಯ ಕೆನ್ನೆಲೆಯಲ್ಲಿ ಆ ಒಬ್ಬ ಪರಮಾತ್ಮನೇ ಇದ್ದಾನೆ. ಆದ್ದರಿಂದ ಶ್ರೀರಾಮ ಶ್ರೀಗೆ ಇತರ ದೇವತೆಗಳನ್ನ ಆರಾಧಿಸುವವರು ಪರಕೀಯರಲ್ಲ. ಆ ಮಾತನ್ನ ಇಲ್ಲಿ ನಾವು ವಿಶೇಷವಾಗಿ ಗ್ರಹಿಸಬೇಕಾಗುತ್ತೆ. ಅದಕ್ಕೆ ಕರೆದ್ರೆ ಶ್ರೀರಾಮಷ್ಟು ಇವನ್ನೆಲ್ಲ ಆಡ್ಕೊಂಡಿರಲ್ಲ, ಆಡ್ಕೊಂಡು ಹೇಳ್ತಾ ಇದ್ದಾರಲ್ಲ, ಇವರು ನಮ್ಮವರೇ ಅಂತ, ನಮ್ಮವರು ಪರಕೀಯರು ಅಂತ. ಈ ನಮ್ಮವರು ಅಂತ ಯಾರು ನೀವು ಕರೆದ್ರು, ಅವರೆಲ್ಲ ರಾಮಕೃಷ್ಣನ ಆರಾಧಿಸ್ತಾ ಇರಲಿಲ್ಲ. ರಾಮಕೃಷ್ಣನ ಆರಾಧಿಸ್ತಾ ಇರೋದು ಈಗಿನ ನಾವು. ಆಗಿನ ಕಾಲದಲ್ಲಿ ಆ ಬಲರಾಮ ಬೋಸು ಅವನ ಕೃಷ್ಣ ಭಕ್ತ, ಅವನು ಇನ್ನೊಬ್ಬ ಕಾಳಿ ಭಕ್ತ. ಈ ರೀತಿಯಲ್ಲಿ ಬಗೆ ಬಗೆಯ ದೇವತೆಗಳನ್ನ ಆರಾಧಿಸ್ತಾ ಇದ್ದವರು ಅವರೆಲ್ಲ, ಅವ್ರನ್ನೆಲ್ಲ ನಮ್ಮವರು ಅಂತ ಶ್ರೀರಾಮಕೃಷ್ಣ ಕರೆಕೊಳ್ತಾರೆ. ಅಲ್ಲಿದೆ ಸಾಕ್ಷಿ ಮತಿಗೆ ಪುರಾವೆ ಅಲ್ಲಿದೆ. ಬಳಿಕ ಪಂಚಮತಿಯ ಕಡೆಗೆ ನೋಡಿ ಹೇಳ್ತಾ ಇದ್ದಾರೆ ಶ್ರೀರಾಮಕೃಷ್ಣ, ನಾನು ಅಲ್ಲಿ ಉಳಿಸ್ಕೊಳ್ತಿದ್ದೆ, ಕಾಲಾನಂತರದಲ್ಲಿ ನನಗೆ ಭಗವದ್ ಉನ್ಮಾದ ಉಂಟಾಯಿತು. ಆ ವ್ಯವಸ್ಥೆಯು ಹೊರಟು ಕಾಲ್ಮಿ ಬ್ರಹ್ಮ, ಯಾರು ಕಾಲ್ಮನಿ ವಿರಾಜಿಸುತ್ತಾರೋ ಆಕೆಯೇ ಕಾಳಿ, ಆಕೆಯೇ ಆಚರಿಸಿ, ಆಕೆ ಅಚಲನನ್ನು ಚಲಿಸಿ ಬಿಡುತ್ತಾರೆ. ಅನಂತರ ಅವರು ಮಾಸರಿಗೆ ಹೇಳುತ್ತಿದ್ದಾರೆ, ಇಂದು ಶನಿವಾರ ಕಾಳಿ ದೇವಾಲಯಕ್ಕೆ ಹೋಗಿ ಬಾ, ಬಂಗಾಳದಲ್ಲಿ ಶನಿವಾರ ದೇವಿಯ ದಿನ, ದಕ್ಷಿಣ ಭಾರತದಲ್ಲಿ ಶುಕ್ರವಾರ ಮಂಗಳವಾರ ದೇವಿಯ ದಿನ. ಆದ್ರಿಂದ ಅಲ್ಲಿ ಹೇಳ್ತಾ ಇದ್ದಾರೆ ಇಂದು ಶನಿವಾರ ಕಾಳಿ ದೇವಾಲಯಕ್ಕೆ ಹೋಗಿಬಿಟ್ಟು ಬಾ ಅಂತ. ಶ್ರೀರಾಮಕೃಷ್ಣ ಬಹುಳ ವೃಕ್ಷದ ಹತ್ತಿರಕ್ಕೆ ಬಂದಾಗ ಅವರು ಮಾಸ್ತರಿಗೆ ಹೇಳೋದಕ್ಕೆ ಶುರು ಮಾಡಿದರು, ಚಿದಾತ್ಮ ಚಿಚ್ಛಕ್ತಿ ಅಂತ ಇದೆ. ಚಿದಾತ್ಮನೇ ಪುರುಷ, ಚಿಚ್ಛಕ್ತಿಯೇ ಪ್ರಕೃತಿ, ಚಿದಾತ್ಮನೇ ಶ್ರೀಕೃಷ್ಣ, ಚಿಚ್ಛಕ್ತಿಯೇ ರಾಧೆ. ಭಕ್ತರೆಲ್ಲರೂ ಆ ಚಿಚ್ಛಕ್ತಿಯ ಒಂದೊಂದು ರೂಪ. ಆದ್ದರಿಂದ ಭಕ್ತರು ತಾವು ಚಿಚ್ಛಕ್ತಿಯ ಅಥವಾ ರಾಧೆಯ ಸಖಿಯರು ಅಂತ ಭಾವಿಸಿಕೊಳ್ಬೇಕು. ಸಾರಾಮದೇವಿ ಚಿಚ್ಛಕ್ತಿ ಚಿದಾತ್ಮ, ಚಿತ್ ಅಂದರೆ ಜ್ಞಾನ, ಆತ್ಮ ಜ್ಞಾನರೂಪದ ಆತ್ಮ ಅಂದ್ರೆ ಪರಮಪುರುಷ ಅಂತ, ಚಿಚ್ಛಕ್ತಿ ಜ್ಞಾನಶಕ್ತಿ ಅಂತ, ಜ್ಞಾನಶಕ್ತಿ ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಇವೆಲ್ಲ ಸೇರ್ಪಡುತ್ತವೆ. ಅದೇ ಈ ಪ್ರಕೃತಿ ಅಂತರ್ಥ, ಅದೇ ಪರಮಾತ್ಮ ಶಕ್ತಿ ಅಂತರ್ಥ. ಈ ಒಂದು ಸೂಕ್ಷ್ಮಾಂಶವನ್ನ ಅಲ್ಲಿ ಮಾಸ್ತರಿಗೆ ಹೇಳಿಕೊಟ್ಟು ಬಳಿಕ ಮಾಸ ಮಾಸೆಯ ಮುಂದುವರಿಸ್ತಾನೆ. ಸಾಯಂಕಾಲವಾದ ನಂತರ ಪರಮಾಂಸರು ಕಾಳಿ ದೇವಾಲಯಕ್ಕೆ ಬಂದಿದ್ದಾರೆ. ಅಲ್ಲಿ ಮಾಸ್ಟರ್ ಭಗವತಿಯ ಧ್ಯಾನದಲ್ಲಿ ತೊಡಗಿರುವುದನ್ನು ನೋಡಿ ಅವರಿಗೆ ಬಹಳ ಆನಂದವಾಗಿಬಿಟ್ಟಿದೆ. ದೇವಾಲಯಗಳಲ್ಲೆಲ್ಲ ಸಾಯಂ ಮಂಗಳ ಆರತಿ ಮುಗಿದಿದೆ. ಪರಮಾಂಸರು ತಮ್ಮ ಕೊಠಡಿಯಲ್ಲಿ ಚಿಕ್ಕ ಮಂಚದ ಮೇಲೆ ಕುಳಿತು ಧ್ಯಾನ ಮಾಡುತ್ತಿದ್ದಾರೆ. ಮಾಸ್ಟರ್ ನೆಲದ ಮೇಲೆ ಕುಳಿತಿದ್ದಾನೆ. ಕೊಠಡಿಯಲ್ಲಿ ಇನ್ನು ಬೇರೆ ಯಾರೂ ಇಲ್ಲ. ಪರಮಾಂಸರು ಸಮಾಧಿಸ್ತರಾಗಿದ್ದಾರೆ. ಈಗ ಕಿಂಚಿತ್ ಪ್ರಕೃತಿಸ್ತರಾಗುತ್ತಿದ್ದಾರೆ, ಆದರೂ ಭಾವೋನ್ಮತ್ತರಾಗಿಯೇ ಇದ್ದಾರೆ. ಚಿಕ್ಕ ಮಗು ತಾಯಿಯನ್ನು ಚೆಂಡಿ ಹಿಡಿದು ಕೇಳುವ ಹಾಗೆ ಪರಮಾಂಸರು ಭಗವತಿಯನ್ನು ಕರುಣಾಜನಕ ಸ್ವರದಿಂದ ಕೇಳುತ್ತಿದ್ದಾರೆ. ಓ ತಾಯಿ, ಯಾಕೆ ನೀನು ನಿನ್ನ ಆ ರೂಪವನ್ನು, ನಿನ್ನ ಆ ಭುವನ ಮೋಹನ ರೂಪವನ್ನು ನನಗೆ ತೋರಿಸುತ್ತಿಲ್ಲ? ನಾನು ಅಷ್ಟೊಂದು ನಿನ್ನನ್ನು ಕೇಳಿಕೊಂಡೆ, ಆದರೂ ನೀನು ನನ್ನ ಪ್ರಾರ್ಥನೆಗೆ ಕಿವಿಯನ್ನೇ ಕೊಡುತ್ತಿರುವುದಲ್ಲ. ನಿನ್ನ ಇಚ್ಛಾ ಸಮಾಧಿ ಹೋದಂತೆ, ಸಮಾಧಿ ಅಂತ ಹೇಳಿಕೊಂಡು ಏನು ಹೇಳ್ತಾ ಇದ್ದಾರೆ, ಯಾಕೆ ನೀನು ದರ್ಶನ ಕೊಡ್ತಾ ಇಲ್ಲ, ಯಾಕೆ ನಿನ್ನ ಭುವನ ಮೋಹಿ ಭುವನ ಮೋಹನ ರೂಪವನ್ನು ತೋರಿಸ್ತಾ ಇಲ್ಲ ಅಂತ ಕೇಳ್ತಾ ಇದ್ದಾರೆ. ನಾನು ಅಷ್ಟೊಂದು ನಿನ್ನನ್ನು ಕೇಳಿಕೊಂಡೆ, ಆದರೂ ಕೂಡ ನೀನು ನನ್ನ ಪ್ರಾರ್ಥನೆಗೆ ಕಿವಿಯನ್ನೇ ಕೊಡುತ್ತಿರುವಲ್ಲ, ನೀನು ಇಚ್ಛಾ ಬನ್ನಿ. ಈ ಮಾತನ್ನೇ ಹೇಗೆ ಅರ್ಥ ಮಾಡ್ಕೊಳ್ತಾ ಸುಮ್ಮನೆ ಹಾಗೆ ಕೇಳೋದು ಚೆನ್ನಾಗಿರುತ್ತೆ. ಸಮಾಧಿಗೆ ಹೋದಂತಹ ವ್ಯಕ್ತಿ ಮಾಡಿದಂತಹ ಪ್ರಾರ್ಥನೆಯನ್ನ ಆ ಜಗನ್ನಾಥ ಕೇಳಿಲ್ಲ ಅಂದಮೇಲೆ ಇನ್ನು ನಾವು ಮಾಡಿದಂತಹ ಪ್ರಾರ್ಥನೆಯನ್ನು ಅವರು ಕೇಳ್ತಾರೆ ಅನ್ನುವ ಒಂದು ಸಂಶಯ ಬರುತ್ತಿದ್ದೇನು. ಇವನು ಪ್ರಾರ್ಥನೆಯನ್ನು ಯಾಕಾದರೂ ಮಾಡಬೇಕು. ಆ ಸಮಾಧಿ ಸ್ಥಿತಿಯಲ್ಲಿ ಅವ್ರಿಗೆ ಏನು ಅನುಭವ ಆಗಬೇಕು ಅದು ಆಗಲೇಬೇಕು. ಸಮಾಧಿ ಅಂದ್ರೆ ಅಂತ ಅದು ಅನುಭವಪೂರ್ಣವಾಗಿದ್ದು ಸಮಾಧಿ ಸ್ಥಿತಿ. ಇವರು ಸಮಾಧಿಯುತರಾಗಿ ಪ್ರಕೃತಿಯುತರಾಗಿ ಈ ಮಾತನ್ನು ಹೇಳ್ತಾ ಇದ್ದಾರಂತೆ. ಅದನ್ನು ಮಾತು ಮಹಿಳೆ ಬರುತ್ತಾನೆ. ಆಮೇಲೆ ಹೇಳ್ತಾರೆ ನೀನು ಇಚ್ಛಾಮಯಿ ಅಂತ ಶೀಲಾ ಮಾತು ಮಹಿಳೆ ಬರೀತಾನೆ. ಪರಮಾತ್ಮ ಈ ಮಾತುಗಳನ್ನು ಎಂಥ ಕಂಠದಿಂದ ಹೇಳಿದ್ರು ಅಂತಂದ್ರೆ ಕಲ್ಲು ಹರಿ ಹೋಗ್ಬೇಕು. ಬಹಳ ಕಷ್ಟ ಇದೆ ಇದನ್ನು ಆಲೋಚನೆ ಮಾಡೋದಕ್ಕೆ. ಯಾಕೆಂದ್ರೆ ಈ ಪ್ರಶ್ನೆ ನಮ್ಮ ನಮ್ಮಲ್ಲಿ ಕುರಿತಂತೆ ಯಾಕಂದ್ರೆ ಅವರು ಪ್ರಾರ್ಥನೆ ಮಾಡಬೇಕಾದ ಅವಶ್ಯಕತೆ ಏನಿದೆ? ದತ್ತ ಕೊಟ್ಟಿಂದ ಹೇಳಿದೆ ಇಲ್ಲಿವರೆಗೆ ಕೊಟ್ಟದ್ದೆಲ್ಲ ಎಂಥ ಆಗ್ತದೆ? ಸಮಾಧಿ ರೀತಿಯ ಪ್ರಾಪ್ತವಾದ ಮೇಲೆ ಇನ್ನು ಅವರಿಗೆ ಆಗ್ಬೇಕಂತ ಏನಿದೆ? ಇದು ಗಾಯ ದರ್ಶನ, ಬಗೆ ಬಗೆಯ ದರ್ಶನಗಳು, ಬಗೆ ಬಗೆಯ ದೇವಿಯ ದರ್ಶನಗಳು ಇಲ್ಲ. ಆದ ಮೇಲೆ ಮಾತಿದೆ, ಏನು ಸಾಧನಾ ಕಾಲದ ಮಾತುಗಳಲ್ಲ. ಮಾತು ಮಾತಿಗೆ ಬಂದಿದ್ದು ಎಷ್ಟು ಕಷ್ಟ ಇದೆ. ಯಾಕೆ ಹೋಗ್ಬೋದು ಹಾಗಾದ್ರೆ? ಯಾಕೆ ಕರುಣಾನಂದವಾಗಿ ಕೇಳಬೇಕಾದ ಅವಶ್ಯಕತೆ ಹೆಚ್ಚು? ಮಾಸ್ಟರ್ ಮಾಷೆಯಲ್ಲಿ ತಿಳಿಸಿಕೊಳ್ಳೋದಕ್ಕಾಗಿ ಅಷ್ಟೇ ಹೇಗೆ ಕಲಿಸಿಕೊಳ್ಬೇಕು ಅಂತ ಶ್ರೀರಾಮ ಶ್ರೀಕರ್ಣ ಹಲವಾಸರವಾಗಿದೆ. ಗಂಗಾಧರ ಮಹಾರಾಜ ಅಂದ್ರೆ ಸ್ವಾಮಿ ಅಖಂಡಾನಂದರು, ಮುಂದೆ ಸ್ವಾಮಿ ಅಖಂಡಾನಂದರು, ಆಗ ಹುಡುಗ ಗಂಗಾಧರ. ಆ ಗಂಗಾಧರನ ಮುಂದೆ ನೋಡು ದೇವಿಯನ್ನು ಹ್ಯಾಕ್ ಪ್ರಾರ್ಥನೆ ಮಾಡ್ಕೊಳ್ಬೇಕು ಅಂತೇನೋ ಅಂತ ಪ್ರಾರ್ಥನೆ ಮಾಡ್ಕೊಳ್ಳೋಕೆ ಶುರು ಮಾಡಿದ್ರಂತೆ ಕಣ್ಣಲ್ಲಿ ಧಾರಾಕಾರ ನೀರು, ಅಷ್ಟು ವ್ಯಾಸಂತೆಯಿಂದ ಪ್ರಾರ್ಥನೆ ಮಾಡಿಕೊಂಡಂತೆ ಗಂಗಾಧರ ಆಶ್ಚರ್ಯಶಕ್ತನಾದಂತೆ ಇಷ್ಟೊಂದು ಪ್ರಾರ್ಥನೆ ಮಾಡಿದೆ. ಇದು ನನಗೆ ತೋರಿಸ್ಕೊಡೋದಕ್ಕೋಸ್ಕರ ಅಂತ ಕಾಣುತ್ತೆ ಅಂತ ಅವನೇ ಹೇಳ್ಕೊಳ್ತಾನೆ. ಆ ರೀತಿ ಬಂದಿಲ್ಲಾಗಿದೆ ಆ ಒಂದು ಘಟನೆಯನ್ನು ಅಷ್ಟೇ ಅಲ್ಲ, ಬಾಯಿ ಕಾಯಿಯನ್ನು ಮುಟ್ಟೋಡು, ಕಾಯಿ ಸಗಡಿ ಇದಲ್ಲ ಶಿವ ಅವನನ್ನು ಕೂಡ ಮುಟ್ಟೋಡು, ಅವನ ಮೈ ಎಷ್ಟು ಮುದುಗಿದೆ ನೋಡು ಅಂತ ಅವನ ಮೈ ಮುಟ್ತಾನೆ. ಮುಟ್ಟಿದ್ರೆ ಮನುಷ್ಯನ ಮೈಯನ್ನು ಮುಟ್ಟಿದಷ್ಟೇ ಮೃದುವಾಗಿ ಇತ್ತಂತೆ ಆ ಸ್ಪರ್ಶ. ಈಗ ಇದುವರೆಗೆ ದಕ್ಷಿಣೇಶ್ವರ ಹೋಗ್ಬಿಟ್ಟು ಬಂದವರಿಗೆಲ್ಲ ತುಂಬಾ ನಿರಾಶೆ ಆಗಿರ್ಬೋದು ಅಂತ ಕಾಣುತ್ತೆ. ಯಾಕಂದ್ರೆ ನಾವು ಕೂಡ ಮುಟ್ಬಿಟ್ಟು ಬರ್ಬೋದಾಗಿತ್ತು, ಅಷ್ಟು ಮುದುವಾಗಿತ್ತು, ನೋಡ್ಕೊಂಡು ಬರ್ಬೋದಾಗಿತ್ತು ಅಂತ ಏನೇ ಗೊತ್ತ ಮಾಡಬೇಡಿ, ಏನು ಗಟ್ಟಿಯಾಗಿಯೇ ಇದೆ. ಶ್ರೀರಾಮಂತರು ಅಂತಹ ಶ್ರದ್ಧೆಯಿಂದ ಹೇಳಿದ್ರು, ಆ ಗಂಧಾರ ಅಂತಹ ಶ್ರದ್ಧೆಯಿಂದ ಮುಟ್ಟಿದ. ಆದ್ರಿಂದ ಅಲ್ಲಿ ಆ ಶಿವ ಅಷ್ಟರ ಮಟ್ಟಿಗೆ ಆವಿರ್ಭಾವ ಒಳ್ಳೆ ಬೇಕಾಯಿತು. ಹಾಗೆ ಈ ಎಂಥ ವ್ಯಾಕೃತಿಯಿಂದ ಪ್ರಾರ್ಥನೆ ಮಾಡಿಕೊಳ್ಬೇಕು ಅಂತ ಆ ಮಾಸ್ಟ್ರಮಾಶೆ ಬಂದಿದ್ದ ಪರಮಾತ್ಮ ಈ ಮಾತುಗಳನ್ನ ಎಂಥ ಕಂಠದಿಂದ ಹೇಳಿದ್ರು ಅಂತಂದ್ರೆ ಕಲ್ಲು ಹರಿಗೆ ಹೋಗಬೇಕು ಅಂತ ಆ ರೀತಿಯಲ್ಲಿ ಹೇಳಿ ತೋರಿಸಿದ್ರು. ಮಾಸ್ಟ್ರಮಾಶೆ ಅದನ್ನು ಕಂಡುಕೊಂಡ, ಬರಿದ್ದ, ತನ್ನ ಮೂಲಕ ನಮಗೆ ಅದನ್ನು ತಿಳಿಸಿಕೊಟ್ಟ. ಮಾಸ್ಟ್ರಮಾಶೆ ಬರ್ತಾನೆ ಮತ್ತೆ ಪರಮಾತ್ಮರು ಭಗವತಿಗೆ ಹೇಳುತ್ತಿದ್ದಾರೆ, ತಾಯಿ ದೇಹಾಗಿ ಒಂದು ಶ್ರದ್ಧೆ ಈ ಹಾಲು ವಿಚಾರ ಅದು ತಲೆಗೆ ಹೋಗಿ ಅದು ನಾಟವಾಗಿ ಶ್ರದ್ಧೆ ಗುರು ವಾಕ್ಯದಲ್ಲಿ ಶ್ರದ್ಧೆ ಬಾಲಕನಂತ ಶ್ರದ್ಧೆ. ತಾಯಿ ಮಗುವಿಗೆ ಹೇಳುತ್ತಾರೆ, ಮಗು ಅದನ್ನು ಗೊತ್ತಿದೆ ಅಂತ, ಅದು ಸಂಪೂರ್ಣವಾಗಿ ನಂಬಿಕೊಡುತ್ತೆ, ಅದೊಂದು ಗೊತ್ತಿದೆ ಅಂತ ತಾಯಿ ಮಗುವಿಗೆ ಹೇಳ್ತಾರೆ. ಮಗು ಅದೊಂದು ಗುಮ್ಮ ಇದೆ ಅಂತ, ಅದು ಸಂಪೂರ್ಣವಾಗಿ ನಂಬಿಕೊಡುತ್ತೆ, ಅಲ್ಲೊಂದು ಗುಮ್ಮ ಇದೆ ಅಂತ ತಾಯಿ ಯಾರೋ ಒಬ್ಬನನ್ನು ತೋರಿಸಿ ಮಗುವಿಗೆ ಹೇಳ್ತಾರೆ, ಮಗು ಆತನಿಂದ ಅಣ್ಣ ಅಂತ, ಅದು ಸಂಪೂರ್ಣವಾಗಿ ನಂಬುತ್ತೆ. ಆತ ನೂರಕ್ಕೆ 125 ಸಾವಿರ ತನ್ನ ಅಣ್ಣನೇ ಅಂತ ಬೇಕಾಗಿರುವುದು ಶ್ರದ್ಧೆ. ಆದರೆ ತಾಯಿ ಇದರಲ್ಲಿ ಅವರು ತಪ್ಪೇ, ಅವರು ಇನ್ನೇನು ತಾನೇ ಮಾಡ್ಯಾರು ವಿಚಾರದ ದವಳಿಗೆ ಒಮ್ಮೆಯಾದರೂ ಸಿಕ್ಕಬೇಕಾದ ಅವಶ್ಯಕತೆ ಇದೆ. ಹಾಗೆಯೇ ಏನೇ ನೋಡು ಅಂದು ನಾನು ಆತನಿಗೆ ಎಷ್ಟೊಂದು ಹೇಳಿದೆ. ಆದರೂ ಅದು ಯಾವ ಪ್ರಯೋಜನಕ್ಕೂ ಮಾಡಿ ಬರುತ್ತಲ್ಲ. ಇಲ್ಲಿದೆ ನೋಡಿ ಗೊತ್ತು ಆತನಿಗೆ ಅದು ಯಾರಿಗೆ ಮಾತ್ರ ಎಲ್ಲ ಮಾತೃಮಾನ್ಯನ್ನೇ ಉದ್ದೇಶವಾಗಿಟ್ಟುಕೊಂಡು ಜಗನ್ ಮಾತೃ ಹೇಳ್ತಾ ಇದ್ದಾರೆ. ಮಗಳಿಗೆ ಬೈತ ಸಸ್ಯಗೆ ಇಟ್ಕೊಡಲ್ಲ ತಾಯಿ ಬೇಕಾಗಿರೋದು ಸಸ್ಯ ಈ ಹಾಳು ವಿಚಾರ ಅನ್ನೋದು ತಲೆಗೆ ಹೋಗಿ ಅದು ನಾಶ ಆಗಿ ಹೋಗಿದೆ ಅಂತ ಶುರು ಮಾಡಿದ್ದಾರೆ. ಮಾತೃಭಾಷೆಯಿಂದ ವಿಚಾರ ಅದು ಹಾಗೆ ಯಾಕೆ ಆಗಬೇಕು, ಅದು ಹೀಗೆ ಆಗಿರಬೇಕು, ಅದು ಹೀಗಿರಬಾರ್ದಾಗಿತ್ತೆ, ಅದು ಹಾಗಿರಬಾರ್ದಾಗಿತ್ತೆ ಇತ್ಯಾದಿ ಅರ್ಥ. ಅವರು ಪ್ರಾರಂಭಿಸಿದ್ದೆ ಆ ವಿಚಾರದ ಮೂಲಕ ಪರಬ್ರಹ್ಮ ನಿರಾಕಾರ ಆಗಿರುವಾಗ ಅದು ಸಾಕಾರ ಆಗುವುದಕ್ಕೆ ಸಾಧ್ಯ ಆಗುತ್ತೆ. ಮನುಷ್ಯ ಇವನೇ ಸಾಕಾರವಾಗುತ್ತಿದ್ದಾನೆ. ಇಂತಹ ಸಾಕಾರಗಳು ಅನಂತವಾಗಿ ನಮ್ಮ ಮುಂದೆ ನಿಂತಿವೆ. ಅದನ್ನು ಕಂಡುಕೊಂಡು ಬರುವಂತ ಸಾಕಾರವನ್ನು ಆಗಬಹುದು ಅಂತ ಕೊಟ್ಟು ಯೋಗಕ್ಕೆ ಕಷ್ಟವಿಲ್ಲ. ಆದರೂ ಕೂಡ ಅವನು ವಿಚಾರ ಆ ಕೆಲಸ ಮಾಡ್ತಾ ಇದೆ. ಪವಿತ್ರ ಗ್ರಂಥಾಲಯದಲ್ಲಿ ನನಗೆ ಎರಡು ಉಪನ್ಯಾಸದಿಂದ ಅದನ್ನು ನೋಡ್ಕೊಂಡು ಬರ್ತಾ ಇದ್ದೇವೆ. ಮಾಸ್ಟರ್ ಮಾಡಿಯ ಆ ವಿಚಾರ ಋತುವಿನ ತರ್ಕ ಬುದ್ಧಿಯನ್ನ ಬಿಟ್ಟು ಬಿಟ್ಟು ಸರಳ ಶ್ರದ್ಧೆಯಿಂದ ಮುಂದುವರಿಯುವಂತಾಗಬೇಕು ಅಂತ ಅನ್ನೋದನ್ನು ಮತ್ತೆ ಮತ್ತೆ ಒತ್ತಿ ಹೇಳುತ್ತಿರ್ತಕ್ಕಂಥದ್ದನ್ನ ನಾವು ಎರಡು ಮೂರು ಉಪನ್ಯಾಸದಲ್ಲಿ ನೋಡ್ಕೊಂಡು ಬರೆದಿದ್ದೇವೆ. ಅದೇ ಇಲ್ಲಿ ಮುಂದುವರಿತಾ ಇದ್ದೇವೆ. ಹೇಗಾದರೂ ಮಾಡಿ ಇವನ ವಿಚಾರ ಶಕ್ತಿಯನ್ನು ಸೊರಗಿಸಿ ಇವನಲ್ಲಿ ಶಕ್ತಿಯನ್ನು ಮೂಡಿಸಿ ಇವನಲ್ಲಿ ಆ ಸಾಕ್ಷಾತ್ಕಾರವನ್ನು ಉಂಟು ಮಾಡಿಕೊಳ್ಬೇಕು ಅಂತಕ್ಕಂಥ ದೃಷ್ಟಿ ಅದೊಂದೇ ಉದ್ದೇಶ. ಆದ್ರಿಂದ ಮಾಸ್ಟರ್ ಮಾಸ್ಟರ್ ಚಿಕ್ಕ ಇಲ್ಲ ಇದೇ ಬರ್ತಾರೆ. ಮೊದಲು ಆ ತಾಯಿ ಹೇಗೆ ಕರ್ತಿಕೊಂಡಿರು ಅಂತ ಅದನ್ನು ತೋರಿಸ್ಕೊಂಡ್ರು. ಈಗ ಬೇಕಾದ ಶ್ರದ್ಧೆ ಸರಳ ಶ್ರದ್ಧೆ ಗುರು ಹಾಕಿದರೆ ಶ್ರದ್ಧೆ ಬಾಲಕನಂತಹ ಶ್ರದ್ಧೆ ವಿಚಾರವಿದೇನೂ ಆಗೋದಿಲ್ಲ. ವಿಚಾರ ಶಕ್ತಿ ಮುಗಿದ ಮೇಲೆ ಆಧ್ಯಾತ್ಮಿಕತೆ ಪ್ರಾರಂಭವಾಗುತ್ತೆ. ನಾಲ್ಕು ವೇದ ಆ ಶಾಸ್ತ್ರದ ಪುರಾಣಗಳ ಇತಿಹಾಸದಲ್ಲಿ ಎಷ್ಟೆಷ್ಟು ವಿಚಾರಿಸಿದೆಯೋ ಅವುಗಳನ್ನೆಲ್ಲೂ ಇಲ್ಲ ಮಾಡಿ ಮುಗಿಸಿ ಗಣಿತ ನಾರದ ಅನಂತ ಸನಂದಾದಿಗಳ ಬಳಿ ಧಾವಿಸಿ ಕೆಳಗೊಳ್ತಾನೆ. ಓ ಮನಸ್ಸಿಗೇ ನಾನೆಷ್ಟೊಂದು ಅಧ್ಯಯನ ಮಾಡಿದೆ ಆದರೂ ಕೂಡ ಏನೋ ಪ್ರಯೋಜನ ಆಗಿ ಹೋಯಿತು, ಮನಸ್ಸಿಗೆ ಶಾಂತಿಯೇ ಇಲ್ಲ. ಅಷ್ಟೊಂದು ವಿಚಾರದ ಬಗ್ಗೆಯೂ ಕೂಡ ಮನಸ್ಸಿಗೆ ಶಾಂತಿ ಇಲ್ಲದೆ ಹೋಯಿತು ಅಂತ ಅವನು ಹೇಳ್ಕೊಂಡಾಗ ಆ ಕನಕ ಸಂಸ್ಥಾದಿಗಳು ಹೇಳ್ಕೊಡ್ತಾರೆ. ನೋಡು ಶ್ರದ್ಧೆ ಶ್ರದ್ಧೆಯಿಂದ ಮಾತ್ರವೇ ನಾವು ಸರ್ವವನ್ನು ಸಿದ್ಧಿಸಿಕೊಳ್ಳಬಹುದು ಅಂತನ್ನ ಆ ತತ್ವ ಹೇಳ್ಕೊಡ್ತಾರೆ. ಅದನ್ನು ಕೂಡ ಕ್ರಮಾಗತವಾಗಿ ಹೇಳ್ಕೊಡ್ತಕ್ಕಂತಹ ಒಂದು ಕಥೆ ಬರುತ್ತೆ ಉಪನಿಷತ್ತಲ್ಲಿ. ಅದನ್ನ ಇನ್ನೊಂದು ಹೇಳೋಣ. ಈಗ ಬೇಕಾದ್ದು ಶ್ರದ್ಧೆ ಸರ್ವಶ್ರದ್ಧೆ ಬಾಲಕಂತ ಶ್ರದ್ಧೆ ಗುರುವಾಕ್ಯಗಳು ಶ್ರದ್ಧೆ ತಾಯಿ ಉದಾಹರಣೆ ಕೊಡ್ತಾರೆ. ತಾಯಿ ಏನಂತಾರಂದ್ರೆ ಮೂಗೆ ಮಗು ಅದೊಂದು ಭೂತ ಇದೆ ಎಲ್ಲಿದೆ ಆದ್ರೆ ಆ ಮಗು ನಂಬುತ್ತೆ. ಅವ್ರು ಹೇಳಿದ್ದಾರೆ ಮಗು ಅದೊಂದು ಗುಮ್ಮ ಇದೆ ಮಗು ನಂಬುತ್ತೆ ಅದ್ರ ಗುಮ್ಮ ಇದೆ ಗುಮ್ಮ ಅಂದ್ರೆ ಏನದು ಗುಮ್ಮ ಅನ್ನೋದು ಸರಿಯ ಮೊಮ್ಮ ಅನ್ನೋದು ಸರಿಯ ಗಮ್ಮ ಅನ್ನೋದು ಸರಿಯ ಬರೀ ಒಂದು ಶಬ್ದ ಅಷ್ಟೇ ಎರಡು ಅಕ್ಷರಗಳು ಸೇರಿಸಿ ಒಂದು ಶಬ್ದ ಮಾಡಿ ಬರ್ತೇನೆ. ಗುಮ್ಮ ಅಂತ ಒಂದು ಇದೆ ಅಂತ ಹೇಳಿದ್ರೆ ಎಲ್ಲ ರೂಪಗಳೆಲ್ಲ ಅದನ್ನ ಕೈಗೆ ಬಂದ್ಬಿಡ್ತದೆ. ಯಾಕೆ ತಾಯಿ ಇದ್ದು ತಾಯಿ ಇದ್ರೆ ಕೂಡ ಆಗಿರುವಂತೆ ಅಂತ ಶ್ರದ್ಧೆ. ಅದರಿಂದ ಗುರು ಹೇಳ್ತಾ ಇದ್ದಾನೆ ದೇವರು ಇದ್ದಾನೆ ಕರೆದ್ರೆ ಬರ್ತಾನೆ ಕರೀಬೇಕು ಅಂತ ಅರ್ಥನೇ ಹೇಳ್ಬಿಟ್ಟ. ಸೊ ಈಗ ಮಂತ್ರ ಸೇರಿಸಿಕೊಂಡು ನೀನು ಅವನ್ನು ಸೇರಿಸಿಕೊಳ್ಬಹುದು ಸೇರಿಸ್ತಾ ಇದ್ದ ನನ್ನ ಸತ್ಯ ಸೇರಿಸ್ತಾ ಹೌದು ಅದು ಬಿಟ್ಟು ವಿಚಾರ ದೊರೆತು ಅಂತ ಇದೆ. ಏನು ಈ ಜನರಲ್ಲಿ ಏನಿದೆ ಈ ಮಂತ್ರದಲ್ಲಿ ಏನಿದೆ ನಾಲ್ಕು ವೇದ ಆ ಶಾಸ್ತ್ರ ಪ್ರಾಣವನ್ನು ಒದಗಿಸ್ತಾ ನನಗೆ ಈ ಒಂದು ನಾಲ್ಕಾರು ಅಕ್ಷರವಿರತಕ್ಕಂಥ ಈ ಒಂದು ಶಬ್ದದ ಮುಂಜ ಇದು ನನ್ನ ಉದ್ಧಾರ ಮಾಡಿದೆ ಅಂತ ಯೋಚನೆ ಮಾಡ್ತೇನೆ. ಶ್ರೀರಾಮಚಂದ್ರರು ಆ ಕಥೆ ಹೇಳ್ತಾರಲ್ಲ ಒಮ್ಮೆ ಸಮುದ್ರವನ್ನು ಆಗಬೇಕು ಒಬ್ಬ ಅಂತೆ ಅಲ್ಲಿ ಹೇಗೆ ಆಗೋದು ಆಗಲಿಲ್ಲ ಬರಕಷ್ಟ ನೀರು ಮೇಲೆ ಆಗಲಿಲ್ಲ ಅದಕ್ಕೆ ವಿಭೀಷಣ ತುಳಸಿ ಎಲೆ ಮೇಲೆ ಏನೋ ಬರೆದ್ಬಿಟ್ಟು ಪಟ್ಟಂತೆ ನೋಡು ಇದನ್ನ ಕಟ್ಟು ಈ ಸಮುದ್ರದ ನಡ್ಕೊಂಡು ಎಲ್ಲರಲ್ಲಿ ಹೋಗ್ಬೋದು ಬಟ್ಟ ಏನು ನಡ್ಕೊಂಡು ಬಟ್ಟ ನಡುದಾರಿಯಲ್ಲಿ ಬಂದಂತಹ ಸಂದರ್ಭದಲ್ಲಿ ಅವುಗಳ ವಿಚಾರ ಕೊಟ್ಟಿದ್ದೀವಿ. ಈ ತುಳಸಿಯರ ಮೇಲೆ ಏನ್ ಬರ್ತಿರಬಹುದು ಆ ಕಾರಣ? ಈ ತುಳಸಿಯರ ಮೇಲೆ ಅವರು ಮಾತ್ರಕ್ಕೆ ಬರುವುದನ್ನು ನಾನು ಕಟ್ಕೊಂಡು ಮಾತ್ರಕ್ಕೆ ಸುಲಭವಾಗಿ ಈ ನದಿ ಈ ನೀರಿನ ಮೇಲೆ ನಕ್ಕೂ ಹೋಗುವುದು ಸಾಧ್ಯವಾಗಿಲ್ಲ. ಇದು ಹೇಗಿರ್ಬೋದು? ಮೋಡ ನೋಡೇ ಇಲ್ಲ ಅಂತ ಭಿಕ್ಷ ಎದರಲ್ಲಿ ಜನರು ನೋಡಿದ ಅದರಲ್ಲಿ ಬಂದಿತ್ತು ರಾಮ ಅಂತ ಇಷ್ಟೇನ ಅಂತ ಬೈಬೋದು. ವಿಚಾರಾಗಿರ್ತಕ್ಕಂಥದ್ದು ಪರಿಪೂರ್ಣವನ್ನು ಮುಗಿಸ್ತಕ್ಕಂಥದ್ದು ಅಂತಂದ್ರೆ ಶ್ರೀರಾಮಕೃಷ್ಣ ಬಗೆ ಬಗೆಯ ಕಥೆಗಳ ಮೂಲಕ ಹೇಳಿ ಮಂದಿರ ಪಡೆದಕ್ಕೆ ಪ್ರಯತ್ನಪಟ್ಟವರು. ಶ್ರೀರಾಮಕೃಷ್ಣ ಈ ಶ್ರದ್ಧೆಯ ಬಗ್ಗೆ ಹೇಳ್ತಾ ತಾಯಿ ವಿಧಾನ ಕೊಟ್ಟು ಹೇಳ್ತಾ ಬಳಿಕ ಅವರಿಗೆ ಮಾತಾಡ್ತಾರೆ. ಆದರೆ ತಾಯಿ ಇದರಲ್ಲಿ ಅವರು ತಪ್ಪೇನು, ಅವ್ರ ತಪ್ಪೇನಿದೆ, ಅವ್ರು ಇನ್ನೇನು ತಾನೇ ಮಾಡ್ಯಾರ ಅವರಲ್ಲಿ ಜನರು ಈ ಮಾಸ್ಟರ್ ಮಹಾಶಯನಂತಹ ಜನರು ಅಂತ ಅವರೇ ಮಾಸ್ಟರ್ ಮಹಾಶಯನಂತಹ ಜನರು ಅಂತ ಹಾಗೆ ಅರ್ಥ ಮಾಡ್ಕೊಬೇಕು. ಅವರು ಇನ್ನೇನು ತಾನೇ ಮಾಡಿದರು? ವಿಚಾರದ ದವಳಿಗೆ ಒಮ್ಮೆಯಾದರೂ ಸಿಕ್ಕಬೇಕಾದ ಅವಶ್ಯಕತೆ ಇದೆ. ವಿಚಾರದ ದವಳಿಗೆ ಒಮ್ಮೆಯಾದರೂ ಸಿಕ್ಕಬೇಕಾದ ಅವಶ್ಯಕತೆ ಇದೆ ಅಂದ್ರೆ ಅದೊಂದು ಸಂಸ್ಕಾರ. ಸಾಧನೆಯ ಸಂದರ್ಭದಲ್ಲಿ ಆ ಸಾಧನೆಯ ದಾರಿಯಲ್ಲಿ ನಡೆಯುವಾಗ ಈ ವಿಚಾರದ ಒಂದು ಬಂಡೆಯ ಮೇಲೂ ಕೂಡ ನಡೆಯಬೇಕಾಗುತ್ತದೆ. ಅಥವಾ ವಿಚಾರದ ಮರದಾರಿ ಮೇಲೂ ಕೂಡ ನಡೆಯಬೇಕಾಗುತ್ತದೆ. ಅದನ್ನು ನಡೆಯದೇ ಅವರ ಇತರ ಬರಲು ಸಾಧ್ಯವೇ ಇಲ್ಲ. ಆ ಸಾಧನಾ ಪ್ರಣಾಳಿಯಲ್ಲಿ ಇದೊಂದು ಅನಿವಾರ್ಯವಾದಂತಹ ಅಂಶ ಅಂತ ಕಾಣುತ್ತೆ. ಅದಕ್ಕೆ ಅವರು ವಿಚಾರ ಮಾಡ್ತಾ ಇದ್ದಾರೆ. ಹಾಗೆ ನೀನೇ ನೋಡು ಗೊತ್ತಾಯಿ, ಹಾಗೆ ನೀನೇ ನೋಡು ಅಂದ್ರೆ ನಾನು ಆತನಿಗೆ ಎಷ್ಟೊಂದು ಹೇಳಿದೆ. ಆದರೂ ಅವರು ಯಾವ ಪ್ರಯೋಗಕ್ಕೂ ಮಾರೇ ಹೋಯ್ತಲ್ಲ ನೋಡಿಲ್ಲ ಅಂದ್ ನಾನು ಅವನಿಗೆ ಅಂತಂದ್ರೆ ಇದೇ ಮಾತು ಮಾಡ್ತೇನೆ. ಶ್ರೀರಾಮನು ಭಾವನೆ ಮಾತನಾಡಿದ ಅವರು ಅವರ ತಾಯಿ ಅವರು ಅವರ ತಾಯಿ ಮಾತ್ರ ಇದ್ದಾರೆ. ಈ ಮಾತೆಯ ಮಾತು ಮಾಸಿಯ ಎಲ್ಲೋ ಇದ್ದಾನೆ. ಅದಕ್ಕೆ ಆತನಿಗೆ ಏನ್ ಕರ್ತಾ ಇದ್ದಾರೆ ಅಂದ್ರೆ ನಾನು ಆತನಿಗೆ ಎಷ್ಟೊಂದು ಹೇಳಿದೆ. ಆದ್ರೂ ಅವರು ಯಾವ ಪ್ರಯೋಗಕ್ಕೂ ಮಾರೇ ಹೋಯ್ತಲ್ಲ ನೋಡಿ. ಅವತಾರ ಪುರುಷನಾದಂತಹ ಶ್ರೀರಾಮಕೃಷ್ಣ ಹೇಳಿದಂತಹ ಈ ಆಶ್ರಮಕ್ಕೆ ಏನೋ ಬುದ್ಧಿವಂತ ಸತಾವಂತ ಏನು ಸಾಮಾನ್ಯ ಅಲ್ಲ. ಅಂಥವನಿಗೆ ಶ್ರೀರಾಮಕೃಷ್ಣ ಹೇಳಿದಂತಹ ಮಾತು ಕೆಲಸಕ್ಕೆ ಬಾರದೆ ಹೋಗಿದೆ. ಆಗಿರುವಾಗ ಸಾಮಾನ್ಯ ಗುರುಗಳು ಏನೋ ಹೇಳಿದಂತಹ ಮಾತನ್ನ ಕೆಲವು ಜನ ನಂತೆಗೊಳ್ಳುತ್ತಿದ್ದಾರೆ. ಆಶ್ಚರ್ಯ ಪಡ್ಕೊಳ್ಳೋದು ಜಾಸ್ತಿ, ಗುರುಗಳಾದ್ರು ಆಶ್ಚರ್ಯ ಪಡ್ಕೊಳ್ಳೋದು ಜಾಸ್ತಿ, ಜನರಾದ್ರೂ ಆಶ್ಚರ್ಯ ಪಡ್ಕೊಳ್ಬೇಕು. ಆ ಮಾತು ನೀವು ಎಷ್ಟೊಂದು ಹೇಳಿದ್ರು ಅದು ನಿಮ್ ಬುದ್ಧಿ ನೋಡು ಅಂತ ಜನರು ಕೂಡ ಮಾತಾಡ್ಕೊಂಡು ಆಶ್ರಮಕ್ಕೆ ಹೋಗಿ ಹೋಗಿ ಹೋಗಿ ಹೋಗಿ ಏನ್ ನೀನ್ ಕಡೆ ಬಿಡಿದಂತ ನೀನ್ ಬುದ್ಧಿ ನೋಡಿದ್ರೆ ಹಾಗೆ ಗತಿಯಾಗಿದೆ, ನೀನ್ ಅವಸ್ಥೆ ಎಷ್ಟಾಗಿದೆ. ಆದ್ರೆ ಏನ್ ಮಾಡುದು? ಆ ಸಾಧನ ಪ್ರಣಾಳಿಯಲ್ಲಿ ಇದೊಂದು ಸ್ಥಿತಿ. ಅದರ ದಾಟಿಯೇ ಮನುಷ್ಯ ಶ್ರದ್ಧೆಯ ತರೋದಕ್ಕೆ ಬರಬೇಕಾಗಿದೆ. ಶ್ರೀರಾಮಕೃಷ್ಣ ಚೆನ್ನಾಗಿ ಹೇಳಿದ ಆ ಮಾತನ್ನ ಮತ್ತೆ ಮತ್ತೆ ನಾನು ನೆನ್ಪಾಗ್ಬೋದು. ಆದ್ರೂ ಯಾವ ಪ್ರಯೋಗಕ್ಕೂ ಹಾಗೆ ಹೋಯ್ತಲ್ಲ ಎಷ್ಟು ಸಲ ಹೇಳ್ತಾರೆ. ಆ ದೈವ ಮತ್ತು ಗೋವಿಂದ ಕೂಡ ಎದ್ದು ಬಂದು ಹೇಳಿದ್ದಾರೆ. ಹಾಗಾದ್ರೂ ಮಾಡಿ ಇವರಲ್ಲಿ ಶಕ್ತಿಯನ್ನು ಮೂಡಿಸಬೇಕು, ಆ ವಿಚಾರದ ಹಿಡಿದನ್ನು ತಲುಪಿಸಬೇಕು ಅಂತಂದ್ಬಿಟ್ಟು ಈಗ ಮತ್ತೆ ಹೇಳ್ತಾ ಇದ್ದಾರೆ. ಇನ್ನೂ ನಾನು ಮಾತು ಕೆಲಸಕ್ಕೆ ಬರಲಿ ಹೋಯ್ತಲ್ಲ ಮಾತು ಮಾಚೆ ಬರೀತಾನೆ. ಪರಮಾತ್ಮ ಬಿಕ್ಕಿ ಬಿಕ್ಕಿ ಅಳುತ್ತಾ ಭಕ್ತ ಹಿತಕ್ಕಾಗಿ ಈ ರೀತಿಯಾಗಿ ಭಗವತಿಯ ಹತ್ರ ಪ್ರಾರ್ಥನೆ ಮಾಡುತ್ತಿದ್ದಾರೆ. ಏನು ಆಶ್ಚರ್ಯ ಹೇಳುತ್ತಾರೆ ತಾಯಿ, ಯಾರ್ಯಾರು ನಿನ್ನನ್ನು ಸಮೀಪಿಸುತ್ತಾರೋ ಅವರ ಸಕಲ ಅಭೀಷ್ಟಗಳನ್ನು ಪೂರ್ಣ ಮಾಡಿಕೊಡು. ಆದರೆ ಅವರು ಒಮ್ಮೆಗೆ ಎಲ್ಲವನ್ನೂ ತ್ಯಾಗ ಮಾಡುವಂತೆ ಬಲಾತ್ಕರಿಸಬೇಡ. ಒಳ್ಳೆ ಮನೆಯಲ್ಲಿ ಹೇಗಿರಬೇಕು ಹಾಗೆ ಮಾಡಿ. ನೀನು ಅವರನ್ನು ಸಂಸಾರದಲ್ಲಿ ಇರುವುದಾದ್ರೆ ಒಮ್ಮೊಮ್ಮೆ ಅವರಿಗೆ ನಿನ್ನ ದರ್ಶನವನ್ನು ಕೊಡು. ಹೇಳಿದ್ರೆ ಅವರು ಬದುಕಿಕೊಂಡಿರುವ ಬಗೆಗೆ ಒಮ್ಮೊಮ್ಮೆ ನೀನು ಅವರಿಗೆ ನಿನ್ನ ದರ್ಶನ ಕೊಡದಿದ್ದರೆ ನಿನ್ನ ದರ್ಶನ ಮಾಡಬೇಕೆಂಬ ಉತ್ಸಾಹ ಅವರಿಗೆ ಹೇಗಾನೆ ಬಂದಿತ್ತು. ಇಷ್ಟರ ಮೇಲೆ ಮನೆಗೆ ನಿನಗೆ ಇಚ್ಛೆ ಬಂದಂತೆ ಮಾಡಿ, ಏಕೆಂದ್ರೆ ನೀನು ಇಚ್ಛಾ ನನಗೆ ಶ್ರೀರಾಮಕೃಷ್ಣ ಈ ಮಾತುಗಳನ್ನ ಇನ್ನು ಒಂದು ವಾರದವರೆಗೆ ಭಾವಿಸ್ತಾ ಭಾವಿಸ್ತಾ ಭಾವಿಸ್ತಾ ಅವರು ಹೇಳಿದಂತಹ ಶ್ರದ್ಧೆಯನ್ನ ಕಲಿಸಿಕೊಳ್ಳೋಣ ಅಂತೇಳಿ ಇಂದಿನ ಉಪನ್ಯಾಸವನ್ನು ನಂಬುತ್ತೇನೆ.